6:50.44 ಕಾರ್ಯಕ್ರಮ ಕೃಷಿ ರಂಗ. ಬಹುತಜ್ಞರ ಆಸ್ಪತ್ರೆ ಹಾಗೂ ಸಂಶೋಧನಾ ಕೇಂದ್ರದಲ್ಲಿ ಲಭ್ಯವಿರುವ ಸೌಲಭ್ಯಗಳು: ಜನರಲ್ ಮೆಡಿಸಿನ್, ಜನರಲ್ ಸರ್ಜರಿ, ಸ್ತ್ರೀ ರೋಗಶಾಸ್ತ್ರ ಮತ್ತು ಪ್ರಸೂತಿ, ಪಿಡಿಯಾಟ್ರಿಕ್ಸ್ ಶ್ವಾಸಕೋಶ ಶಾಸ್ತ್ರ, ಮೂಳೆ ಚಿಕಿತ್ಸೆ ಮತ್ತು ಜಂಟಿ ಬದಲಿ, ನರವಿಜ್ಞಾನ ಮತ್ತು ನರಶಸ್ತ್ರಚಿಕಿತ್ಸೆ, ಚರ್ಮಶಾಸ್ತ್ರ, ನೆಫ್ರಾಲಜಿ, ಕಿವಿ ಗಂಟಲು ಮೂಗು ಶಸ್ತ್ರಚಿಕಿತ್ಸೆ, ಪ್ಲಾಸ್ಟಿಕ್ ಮತ್ತು ಸೌಂದರ್ಯದ ಶಸ್ತ್ರಚಿಕಿತ್ಸೆ, ಗ್ಯಾಸ್ಟ್ರೋ ಎಂಟರಾಲಜಿ, ಆಂಕೋಲಜಿ ಹಾಗೂ ಆಂಕೋ ಸರ್ಜರಿ, ಡೆಂಟಲ್ ಸೈನ್ಸಸ್, ಹೃದ್ರೋಗ, ನವಜಾತ ಶಿಶು ತೀವ್ರ ನಿಗಾ ಘಟಕ, ಪ್ರಮುಖ ಓಟಿ, ವಿಶೇಷ ಕೊಠಡಿಗಳು, ಸಾಮಾನ್ಯ ವಾರ್ಡ್, ತುರ್ತು ಸೇವೆ, ಆಂಬ್ಯುಲೆನ್ಸ್ ಸೇವೆ ಹಾಗೂ ಫಾರ್ಮಸಿ, ರಾಜ್ಯ ಸರ್ಕಾರದ ಎಲ್ಲಾ ವಿಮಾ ಯೋಜನೆಗಳು, ಖಾಸಗಿ ಆರೋಗ್ಯ ವಿಮೆಗಳು ಲಭ್ಯ, ಸಿಟಿ ಸ್ಕ್ಯಾನ್, ಯುಎಸ್ಜಿ ಕಲರ್ ಡಾಪ್ಲರ್, 2D ಇಕೋ, TMT, ಎಕ್ಸ್ರೇ ಎಲ್ಲವೂ ಲಭ್ಯ. ಸುಶ್ರುತ ಬಹುತಜ್ಞರ ಆಸ್ಪತ್ರೆ ಹಾಗೂ ಸಂಶೋಧನಾ ಕೇಂದ್ರ, ಹುಬ್ಬಳ್ಳಿ. ಜನತಾ ಕರದಂಟು ಶುದ್ಧ ತುಪ್ಪ ಹಾಗೂ ಗುಣಮಟ್ಟದ ಡ್ರೈ ಫ್ರೂಟ್ಸ್ ಗಳಿಂದ ತಯಾರಿಸಲಾಗಿದೆ. ಎಲ್ಲಾ ವಯೋವರ್ಗದವರು ಬಯಸುವ ಕರದಂಟು, ಪ್ರವಾಸಕ್ಕೆ, ಉಪವಾಸಕ್ಕೆ, ಶುಭ ಕಾರ್ಯಗಳಿಗೆ ಜನತಾ ಕರದಂಟು, ಗೋಕಾಕ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8073688899. ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್. ಆಸಮಾನ್ ಮೇ ಖಾಸಿ ಆವಾಜ್ ಹೈ, ಏಕ್ ಐಸಿ ಗೂಂಜ್ ಜೋ ಹರ್ ಭಾರತೀಯ ಕೇ ದಿಲ್ ಮೇ ಬಸಿ ಹೈ. ಹರ್ ಬಾರ್ ಜಬ್ ಹಮ ವರ್ದಿ ಪಹನ್ತೇ ಹೈ ತೋ ಏಕ್ ವಾದಾ ಕರ್ತೇ ಹೈ ಇಸ್ ದೇಶ್ ಸೇ ಔರ್ ಹರ್ ಉಸ್ ದುಶ್ಮನ್ ಸೇ ಜೋ ಹಮಾರಿ ತರಫ್ ದೇಖ್ತಾ ಹೈ ಕಿ ಹಮ ತಯಾರ್ ಹೈ, ಹಮ ಯಹಾಂ ಹೈ ಔರ್ ಜಬ್ ತಕ್ ಹಮ ಯಹಾಂ ಹೈ ಆಸಮಾನ್ ಮೇ ತಿರಂಗಾ ಲಹರಾತಾ ರಹೇಗಾ. ಭಾರತೀಯ ವಾಯುಸೇನಾ ಕೇ ಆವೇದನ 2 December to 31 December ತಕ್ ಖುಲೇ ಹೈ. ರಿಜಿಸ್ಟರ್ ಕರೇ ಔರ್ ಬನೇ ಭಾರತೀಯ ವಾಯುಸೇನಾ ಮೇ ಅಫಸರ್. ಅಧಿಕ ಜಾನ್ಕಾರಿ ಕೇ ಲಿಯೇ ಲಾಗ್ ಆನ್ ಕರೇ careerairforce.nic.in ಪರ್. ಅಸ್ಪೃಶ್ಯತೆಯು ಗುಲಾಮಗಿರಿಗಿಂತ ಕೆಟ್ಟದ್ದು ಮಾತ್ರವಲ್ಲ, ಕ್ರೌರ್ಯದಿಂದಲೂ ಕೂಡಿರುವಂತದ್ದು. ಡಾಕ್ಟರ್ B.R. ಅಂಬೇಡ್ಕರ್ ಪ್ರಕಟಣೆ. ಡಾಕ್ಟರ್ B.R. ಅಂಬೇಡ್ಕರ್ ಸಂಶೋಧನಾ ಸಂಸ್ಥೆ, ಬೆಂಗಳೂರು. ವೆಹಿಕಲ್ ಸರ್ವಿಸ್ ಮಾಡಿಸಿಲ್ಲ, ಎಮಿಷನ್ ಟೆಸ್ಟ್ ಇಲ್ಲ, ಎಷ್ಟೊಂದು ಹೊಗೆ ಬರ್ತಾ ಇದೆ ನೋಡಿ. ನಿಮ್ ವಾಹನ ಈ ರೀತಿ ಹೊಗೆ ಉಗುಳೋದ್ರಿಂದ ವಾಯು ಮಾಲಿನ್ಯ ಹೆಚ್ಚಾಗಿ ಕೆಮ್ಮು, ಅಸ್ತಮಾ, ಹೃದಯಾಘಾತದಂತಹ ಗಂಭೀರ ಕಾಯಿಲೆಗಳು ಉಂಟಾಗ್ತವೆ. ಸಾರಿ ಸರ್, ಇನ್ಮೇಲೆ ಹೀಗೆಲ್ಲ ಮಾಡಲ್ಲ. ಯಾವಾಗ್ಲೂ ನಿಮ್ಮ ವಾಹನಗಳಲ್ಲಿ ಡಾಕ್ಯುಮೆಂಟ್ಸ್ ಜೊತೆಗೆ ಎಮಿಷನ್ ಟೆಸ್ಟ್ ಮಾಡಿಸಿದ ದಾಖಲೆನೂ ಇರಬೇಕು. ತಪ್ಪಿದ್ರೆ ದಂಡ ಕಟ್ಟಬೇಕಾಗತ್ತೆ. ಜಾಗ್ರತೆ. ನಿಗದಿತ ಸಮಯದಲ್ಲಿ ನಿಮ್ಮ ವಾಹನಗಳನ್ನು ಸರ್ವಿಸ್ ಹಾಗೂ ಎಮಿಷನ್ ಟೆಸ್ಟ್ ಮಾಡಿಸಿ ಸುಸ್ಥಿತಿಯಲ್ಲಿಟ್ಟುಕೊಳ್ಳಿ. ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ. ಪ್ರಕಟಣೆ. ಸಾರಿಗೆ ಮತ್ತು ರಸ್ತೆ ಸುರಕ್ಷತೆ, ಕರ್ನಾಟಕ ಸರ್ಕಾರ. ವರ್ಕ್ ಫ್ರಮ್ ಹೋಮ್, ಹೈ ಸ್ಯಾಲರಿ, ಬರೀ ಒಂದು ಕ್ಲಿಕ್ ನಲ್ಲಿ. ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ. ಪ್ರತಿ ಗುರುವಾರ ಮುಂಜಾನೆ 6:35 ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ ಪ್ರಾಯೋಜಿತ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಹಾಗೂ ಕಲಬುರಗಿ ಕೇಂದ್ರಗಳಿಂದ ಪ್ರಸಾರವಾಗಲಿದೆ. ಪ್ರಾಯೋಜಕರು ಶ್ರೀ ಗುರು ಬಸವ ಮಹಾಮನೆ ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ, ಚನ್ನಯ್ಯನಗಿರಿ, ಮನಗುಂಡಿ, ಧಾರವಾಡ. ನಿಸರ್ಗ ಜ್ಞಾನಾಮೃತ. ಆತ್ಮೀಯರೇ, ಧಾರವಾಡ ಆಕಾಶವಾಣಿ ಹಾಗೂ ಕನಕ ಅಧ್ಯಯನ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಇವುಗಳ ಸಹಯೋಗದಲ್ಲಿ ಪ್ರಸಾರವಾಗುತ್ತಿದೆ ಕನಕ ದೀಪ. ಪ್ರತಿ ಗುರುವಾರ ತಪ್ಪದೇ ಕೇಳಿ ಕನಕ ದೀಪ. ಧಾರವಾಡ ಆಕಾಶವಾಣಿ 765 kHz ಹಾಗೂ FM 103.3 MHz ಕಂಪನಾಂಕಗಳಲ್ಲಿ ಪ್ರಸಾರವಾಗುತ್ತಿದೆ ಕನಕ ದೀಪ. ಕನಕ ದೀಪ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕೃಷಿ ರಂಗದಲ್ಲಿ ಈಗ ಕೇಳಿ ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ. ವಿಷಯ ಅತಿ ತೀವ್ರ ಪರಿಸ್ಥಿತಿ ಬಗ್ಗೆ ಜಾಗೃತಿ. ಭಾಗವಹಿಸುತ್ತಿದ್ದಾರೆ ಡಾಕ್ಟರ್ ನಾಗೇಶ್ ಜಕರೆಡ್ಡಿ. ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ ಮಾಯಾ ರಾಮನ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಧಾರವಾಡ. ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ನೇತೃತ್ವದಲ್ಲಿ ಸುಸಜ್ಜಿತವಾಗಿ ನಿರ್ಮಾಣಗೊಂಡಿರುವ ಧಾರವಾಡದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಸಮಾಜದ ಎಲ್ಲರ ಸೇವೆಯಲ್ಲಿ ಎಸ್ಡಿಎಂ ಆಸ್ಪತ್ರೆ ಅತ್ಯಾಧುನಿಕ ವೈದ್ಯಕೀಯ ಸೌಲಭ್ಯ 24 ತಾಸುಗಳ ನಿರಂತರ ತುರ್ತು ಚಿಕಿತ್ಸೆಗೆ ಅಪಘಾತ ಚಿಕಿತ್ಸೆಗೆ ಎಸ್ಡಿಎಂ ಆಸ್ಪತ್ರೆ ಧಾರವಾಡ. ರೋಗಿಗಳ ಅನುಕೂಲಕ್ಕಾಗಿ ಹೊರ ರೋಗಿ ವಿಭಾಗ, ಶಸ್ತ್ರಚಿಕಿತ್ಸಾ ವಿಭಾಗ, ರೋಗ ನಿದಾನ ಪ್ರಯೋಗಾಲಯ, ಔಷಧಾಲಯ ಎಲ್ಲ ಸೌಲಭ್ಯ ಒಂದೇ ಕಡೆ ಲಭ್ಯ. ಎಲ್ಲ ರೀತಿಯ ವೈದ್ಯಕೀಯ ಸೇವೆಗೆ ತಜ್ಞ ವೈದ್ಯರ ತಂಡ. ಮಕ್ಕಳ ರೋಗ ವಿಭಾಗ, ಸ್ತ್ರೀ ರೋಗ ವಿಭಾಗ, ಚರ್ಮ ರೋಗ ವಿಭಾಗ, ಮನೋರೋಗ ವಿಭಾಗ, ಕಿವಿ ಮೂಗು ಗಂಟಲು ರೋಗ ವಿಭಾಗ, ಹೀಗೆ ಎಲ್ಲ ವಿಶೇಷ ಚಿಕಿತ್ಸೆಗೆ ಪ್ರತ್ಯೇಕ ವಿಭಾಗ. ಎಲ್ಲ ವಿಭಾಗಗಳಲ್ಲಿ ತಜ್ಞ ವೈದ್ಯರ ಸೇವೆ. ಆಧುನಿಕ ಸಲಕರಣೆ ಹಾಗೂ ಅತ್ಯಾಧುನಿಕ ವೈದ್ಯಕೀಯ ಸೇವೆಗಾಗಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಧಾರವಾಡ. ಕೇಳಿ ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ. ನಮಸ್ಕಾರ ಶ್ರೋತೃಗಳೇ, ತಮಗೆಲ್ಲ ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ತಮಗೆಲ್ಲ ಗೊತ್ತಿರೋ ಹಂಗ ಇದು 2nd ಸಂಚಿಕೆ. ಶ್ರೋತೃ ಬಾಂಧವರೇ, ಇವತ್ತು ಬಹಳ ಮಹತ್ವದ ದಿನ, ಆರೋಗ್ಯ ಕ್ಷೇತ್ರದೊಳಗಿನ ಬಹಳ ಮಹತ್ವದ ದಿನ. ತಮಗೆಲ್ಲ ಗೊತ್ತದ, ಇವತ್ತು ರಾಷ್ಟ್ರೀಯ ವೈದ್ಯರ ದಿನ ಅಂತ ಆಚರಿಸಲಾಗ್ತದೆ. ಪ್ರಸಿದ್ಧ ವೈದ್ಯರು ಡಾಕ್ಟರ್ ಬಿಸಿ ರಾಯ್, ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಯಾಗಿ ಕೂಡ ಕಾರ್ಯ ಮಾಡಿದವರು. ಅವರ ಜನನ ಮತ್ತು ಅವರು ಅಗಲಿದ ದಿನ ಇದು. ಅದನ್ನು ರಾಷ್ಟ್ರೀಯ ವೈದ್ಯರ ದಿನ ಅಂತ ಆಚರಿಸಲಾಗ್ತದೆ. ಆ ದಿನದ ದಿವಸ ಇವತ್ತು ನಮ್ಮ ಜೊತೆಗಿದ್ದಾರೆ, ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರಿಸಲಿಕ್ಕೆ ಡಾಕ್ಟರ್ ನಾಗೇಶ್ ಜಕರೆಡ್ಡಿ ಅವರು. ನಮಸ್ಕಾರ. ನಮಸ್ಕಾರ ಸರ್. ಕೇಳುವವರಿಗೆ ನನ್ನ ನಮಸ್ಕಾರ. ಇಂದು ಒಂದು ಸ್ಪೆಷಲ್ ಡೇ, ಡಾಕ್ಟರ್ಸ್ ಡೇ. ಇದು ಸೆಲೆಬ್ರೇಷನ್ನು ಮತ್ತು ಡಾಕ್ಟರ್ಸ್ ಹಿಂದ್ಗಡೆ ಇರುವ ಸ್ಯಾಕ್ರಿಫೈಸ್, ಹಾರ್ಡ್ ವರ್ಕ್, ಇದರ ಬಗ್ಗೆನೂ ನಾವು ಒಂದು ಇದನ್ನು ಪಡ್ತೇವೆ. ಫಸ್ಟ್ ಆಫ್ ಆಲ್ ಇಂದು ನಾನು ಮಾತಾಡೋದು ಡಾಕ್ಟರ್ ಅದರ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನಿಮ್ಮದೊಂದು ಕಿರು ಪರಿಚಯ ಮಾಡಿಕೊಡ್ತೀನಿ ನಮ್ಮ ಶ್ರೋತೃಗಳಿಗೆ. ಡಾಕ್ಟರ್ ನಾಗೇಶ್ ಜಕರೆಡ್ಡಿ ಅವರು ಪ್ರಾಧ್ಯಾಪಕರು, ತೀವ್ರ ಚಿಕಿತ್ಸಾ ವಿಭಾಗ, ಎಸ್ಡಿಎಂ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಧಾರವಾಡ. ಇವತ್ತಿನ ವಿಷಯ ತೀವ್ರ ಆರೋಗ್ಯ ಪರಿಸ್ಥಿತಿಯ ಬಗ್ಗೆ ಜಾಗೃತಿ ಅನ್ನುವಂಥದ್ದು. ಡಾಕ್ಟರ್ ನಾಗೇಶ್ ಚಕ್ರಡ್ಡಿ ಅವರು ಮೂಲತಃ ಹುಬ್ಬಳ್ಳಿಯವರು. MBBS ಪದವಿಯನ್ನು 2000 ಕರ್ನಾಟಕ ವಿಶ್ವವಿದ್ಯಾಲಯದ ಬೆಳಗಾವಿಯ JN ಮೆಡಿಕಲ್ ಕಾಲೇಜಿನೊಳಗೆ ಪಡ್ಕೊಂಡ್ರು. DNBಯನ್ನು 2012 ಪಾಂಡಿಚೇರಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಪಾಂಡಿಚೇರಿ ಇಲ್ಲೇ ಪಡ್ಕೊಂಡ್ರು. ಇವರು ಮೆಂಬರ್ ಆಫ್ ರಾಯಲ್ ಕಾಲೇಜ್ ಆಫ್ ಫಿಸಿಷಿಯನ್ ಕೂಡ. ಯುರೋಪಿಯನ್ ತೀವ್ರ ಚಿಕಿತ್ಸಾ ವಿಷಯದೊಳಗೆ ಡಿಪ್ಲೊಮಾ ಹಾಗೂ ದುಬೈನೊಳಗೆ ತೀವ್ರ ಚಿಕಿತ್ಸಾ ವಿಷಯದೊಳಗೆ ಫೆಲೋಶಿಪ್ ಅನ್ನು ಪಡ್ಕೊಂಡಾರ. ಈ ಹಿಂದೆ 15 ತನಕ ಬೆಂಗಳೂರಿನ ವಿವಿಧ ವೈದ್ಯಕೀಯ ಕಾಲೇಜಿನೊಳಗೆ ಸೇವೆ ಸಲ್ಲಿಸ್ಯಾರ. 2020 SDM ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯ ತೀವ್ರ ಚಿಕಿತ್ಸಾ ವಿಭಾಗಕ್ಕೆ ಸೇರಿದ ಇವರು ಕಳೆದ 5 ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಪ್ರಸ್ತುತ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾರೆ. ಡಾಕ್ಟರ್ ನಾಗೇಶ್ ಚಕ್ರೆಡ್ಡಿ ಅವರಿಗೆ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಡಾಕ್ಟರ್, ಈಗ ನಮ್ಮ ಶ್ರೋತೃಗಳಿಗೆ ತೀವ್ರ ಆರೋಗ್ಯ ಪರಿಸ್ಥಿತಿಯ ಬಗ್ಗೆ ಜಾಗೃತಿ ಅನ್ನುವಂತಹ ವಿಷಯದ ಬಗ್ಗೆ ಸ್ವಲ್ಪ ಮಾಹಿತಿ ಮಾಡಿಕೊಡ್ರಿ. ಆನಂತರ ನಮ್ಮ ಶ್ರೋತೃಗಳು ಕರೆ ಮಾಡಿ ಪ್ರಶ್ನೆಗಳನ್ನು ಕೇಳ್ತಾರೆ. ತುಂಬ ಧನ್ಯವಾದಗಳು. ಇದು ಕ್ರಿಟಿಕಲ್ ಕೇರ್ ಅಥವಾ ICU ಕೇರ್ ಅಥವಾ ತೀವ್ರ ರೀತಿ ತೊಂದರೆ ಇರೋ ಪೇಷಂಟ್ಗೆ ಕೊಡೋ ಒಂದು ಟ್ರೀಟ್ಮೆಂಟ್. ಅಂದರೆ ತುಂಬ ತುಂಬ ಸಿಕ್ಕಾಗಿ ಬರುವ ಪೇಷಂಟು ಇದು ಒಂದು ಸೂಪರ್ ಸ್ಪೆಷಾಲಿಟಿ. ಈಗ ನೀವು ನೆಫ್ರಾಲಜಿ ಅಂತ ಕಿಡ್ನಿ ಡಾಕ್ಟರ್ಸು ಅಥವಾ ಹಾರ್ಟ್ದು ಕಾರ್ಡಿಯಾಲಜಿಸ್ಟು ಹಾಗೆ ಬೇರೆ ಬೇರೆ ಸೂಪರ್ ಸ್ಪೆಷಾಲಿಟಿ ಡೆವಲಪ್ ಆಗಿದ್ದಾವೆ. ಅದೇ ರೀತಿ ತುಂಬ ಕಷ್ಟದಲ್ಲಿರೋ ಪೇಷಂಟು ಇವರು ಇಲ್ಲಿ ನಮ್ಮ ಹತ್ರ ಡೈರೆಕ್ಟ್ ಅಡ್ಮಿಟ್ ಆಗ್ತಾರೆ. ಇದು ಇವ್ರದ್ದು ಯಾವ ರೀತಿ ಕಾಯಿಲೆ ಇರ್ಬೋದು, ಇವ್ರದ್ದು ತುಂಬ ಈಗ ಮೈ ತುಂಬ ನಂಜು, ಸೆಪ್ಸಿಸ್ ಅಂತ ಹೇಳ್ತೀವಿ, ಸೆಪ್ಟಿಕ್ ಶಾಕ್ ಅಂತ ಅಂತ ಹೇಳ್ತೀವಿ. ನಿಮೋನಿಯಾ, ನಿಮೋನಿಯಾ ಅಂದರೆ ಈಗ ನಿಮಗೆಲ್ಲರಿಗೂ ಗೊತ್ತಿರಬೇಕು, ಕೋವಿಡ್ಡು, H1N1 ಇವೆಲ್ಲ ಬಂದವು. ಇವು ಬಂದಾಗ ಇವೆಲ್ಲ ICU ಅಡ್ಮಿಷನ್ ಆಗ್ತಾರೆ, ಅವರಿಗೆ ARDS ಈ ರೀತಿ ಟ್ರೀಟ್ಮೆಂಟ್ ಎಲ್ಲ ಕೊಡ್ತೀವಿ. ಇದೇ ರೀತಿ ರೋಡ್ ಟ್ರಾಫಿಕ್ ಆಕ್ಸಿಡೆಂಟು ತುಂಬ ತುಂಬ ಕಾಮನ್ ಆಗಿ ಆಗಿಬಿಟ್ಟಿದೆ ಈಗ. ಅದರಲ್ಲಿ ನಾವು ಅದ್ರ ಬಗ್ಗೆನೂ ನಾವು ಇದು ಆ ರೀತಿ ಪೇಷಂಟ್ ಬಂದವರು ಹೆಡ್ ಇಂಜುರಿ ಆಗಿರ್ತಾರೆ, ಚೆಸ್ಟ್ ಇಂಜುರಿ ಆಗಿರುತ್ತೆ, ಫ್ರ್ಯಾಕ್ಚರ್ಸ್ ಆಗಿರ್ತವೆ, ಇವ್ರದ್ದು ತುಂಬ ರಕ್ತಸ್ರಾವ ಆಗಿರುತ್ತೆ, ಇವ್ರಿಗೆಲ್ಲ ನಾವು ಸ್ಟೆಬಿಲೈಸ್ ಮಾಡ್ತೀವಿ. ಆಮೇಲೆ ಇದು ಸ್ಟ್ರೋಕ್ ಇರ್ಬೋದು, ಸ್ಟ್ರೋಕ್ ಅಂದರೆ ಸ್ಟ್ರೋಕ್ ಲಕ್ಕ ಹೊಡೆಯೋದು ಸಹಜ ಭಾಷೆಯಲ್ಲಿ. ಹಾಗೆ ಹಾರ್ಟ್ ಫೇಲಿಯರ್ ಈ ರೀತಿ ಪೇಷಂಟ್ಸು ನಾವು ಟ್ರೀಟ್ಮೆಂಟ್ ಮಾಡ್ತೀವಿ. ಇದು ಮಾಡಬೇಕಂದ್ರೆ ನಮಗೆ ಅಡ್ವಾನ್ಸ್ ಟ್ರೈನಿಂಗ್ ಇರಬೇಕು. ಅದು ಪೋಸ್ಟ್ MD ಆಗಿ ಪೋಸ್ಟ್ ಅನಸ್ತೇಷಿಯಾದ ಬ್ಯಾಕ್ಗ್ರೌಂಡ್ ಇವರು ಈ ಟ್ರೈನಿಂಗ್ ಮಾಡಿ. ಇದನ್ನ ಡಾಕ್ಟರ್ಸ್ ಅಷ್ಟೇ ಅಲ್ಲ, ರೆಸ್ಪಿರೇಟ್ರಿ ಥೆರಪಿಸ್ಟು, ನರ್ಸು, ಪರ್ಫ್ಯೂಷನಿಸ್ಟು ಇವರೆಲ್ಲರೂ ಕೂಡಿ ಮಾಡೋ ಒಂದು ಒಂದು ಒಂದು ಕೋಆರ್ಡಿನೇಟೆಡ್ ಸೇವೆನ ನಾವು ಈ ಕ್ರಿಟಿಕಲ್ ಕೇರ್ ಡಿಪಾರ್ಟ್ಮೆಂಟ್ ICU ಡಿಪಾರ್ಟ್ಮೆಂಟಲ್ಲಿ ಮಾಡ್ತೀವಿ. ಇನ್ನೊಂದು ಮುಖ್ಯವಾದದ್ದು ಅಂದರೆ ಇಲ್ಲಿ ನಾವು ವಿವಿಧ ಮಷಿನರೀಸ್ ಯೂಸ್ ಮಾಡ್ತೀವಿ. ವೆಂಟಿಲೇಟರ್ ಅಂತ ನಿಮಗೆಲ್ಲ ಕೇಳಿರ್ತೀರ, ವೆಂಟಿಲೇಟ್ರು ಈಗ ಹೊಸದಾಗಿ ಬಂದಿರೋದು ECMO. ಈಗ ಪೂರಾ ನಾರ್ತ್ ಕರ್ನಾಟಕದಲ್ಲಿ ECMO ಯೂಸ್ ಮಾಡೋದು ನಾವೇ ಜಾಸ್ತಿ, ಮ್ಯಾಕ್ಸಿಮಮ್ 27 ಕೇಸ್ SDM ಆಸ್ಪತ್ರೆ. ನಾವು ಈಗ ಆಲ್ರೆಡಿ ಒಂದು 27 ಕೇಸಸ್ನು ಮಾಡಿದ್ದೀವಿ. ಅದೇ ರೀತಿ ಡಯಾಲಿಸಿಸ್ಸು, ಈ ಡಯಾಲಿಸಿಸ್ ಮಷಿನ್ನು ಇದು ಇರ್ತವೆ. ಇನ್ನೊಂದು ವಿಷಯ ಅಂದರೆ ಇದು 24/7 ನಾವು ಅಲ್ಲೇ ಪೇಷೆಂಟ್ನ ಕ್ಲೋಸ್ ಆಗಿ ಅಬ್ಸರ್ವ್ ಮಾಡ್ಕೊತು ನರ್ಸ್ ಇರ್ಬೋದು, ಡಾಕ್ಟರ್ಸ್ ಇರ್ಬೋದು, ಯಾವಾಗಲೂ ಪೇಷೆಂಟ್ ಜೊತೆ ಇರ್ತೈತಿ. ಈಗ ಒಂದು ಈಗ ನಾವು ಕ್ರಿಟಿಕಲ್ ಕೇರ್ ಇದು ತೀರ್ವ ಒಂದು ಲಾಸ್ಟ್ ಸ್ಟೇಜ್ಗೆ ಬರೋದಕ್ಕಿಂತ ಇದನ್ನು ನಾವು ತಡೆ ಹಿಡಿಯೋಕ್ಕೆ ಏನು ನಾವು ಮಾಡಬೇಕು. ಈಗ ಎಷ್ಟೋ ಹಿರಿಯರು ಇರ್ತಾರೆ, ನಮ್ಮ ತಂದೆಯವರು ಈಗ ಆಲ್ರೆಡಿ 93-94 ಇಯರ್ಸ್ ಇದ್ದಾರೆ, ಬಟ್ ಅವ್ರದ್ದು ಯಾವಾಗಲೂ ನಾವು ICU ಅಡ್ಮಿಷನೋ ಇನ್ನೂವರೆಗೂ ಏನೂ ಬಂದಿಲ್ಲ ಟಚ್ ವುಡ್. ಆ ರೀತಿ ಯಾಕೆ ಆ ರೀತಿ ಇರುತ್ತೆ? ಎಷ್ಟೋ ಜನ ಇರ್ತಾರೆ, ಅವರು ತಮ್ಮ ಹೆಲ್ತನ್ನು ಚೆನ್ನಾಗಿ ಮೇಂಟೈನ್ ಮಾಡಿಕೊಂಡು ರೆಗ್ಯುಲರ್ ಆಗಿ ಡಯೆಟ್ ಭಾಳ ಮುಖ್ಯ, ಎಕ್ಸಸೈಸ್ ಭಾಳ ಮುಖ್ಯ, ಅದೇ ರೀತಿ ನೀವು ಏನು ತಿಂತೀರಿ ಅನ್ನೋದು ಮುಖ್ಯ. ಈಗ ನಾವು ಯಾವಾಗಲೂ ಈಗ ನಮ್ಮ ಯಾವುದೋ ಒಂದು ಊರಲ್ಲಿ ಹೋದರೂ ನಮ್ಗೆ 2 ರೂಪಾಯಿಗೆ ಒಂದು ಚಿಪ್ಸ್ ಪ್ಯಾಕೆಟ್ ಸಿಗುತ್ತೆ. ಆವಾಗ ನಾವು ಅದನ್ನ ಯೋಚನೆ ಮಾಡಬೇಕು, ಈ 2 ರೂಪಾಯಿದಲ್ಲಿ ನಮಗೆ ಈ ಕ್ವಾಲಿಟಿ ಏನು ಎಕ್ಸ್ಪೆಕ್ಟ್ ಮಾಡ್ತೀವಿ ಇದರಲ್ಲಿ ಅವ್ರಿಗೂ. ಅದು ಒಂದು ತುಂಬ, ಯಾಕೆ ಈಗ ನಾವು ತಿನ್ನೋದು ಹೇಗೆ, ಮಲಗೋದು ನಿದ್ದೆ ಅದು ಮುಖ್ಯ, ಆಗ ನಿಮ್ಮ ಏನು ಎಕ್ಸಸೈಸಸ್ಸು ಇವೆಲ್ಲ ಮಾಡಬೇಕು. ಇನ್ನೊಂದು ವೆರಿ ಮುಖ್ಯವಾದ ವಿಷಯ ಏನಂದರೆ ರೋಡ್ ಟ್ರಾಫಿಕ್ ಆಕ್ಸಿಡೆಂಟು. ಇದು ನಾವು ಹೆಚ್ಚಾಗಿ ತೀವ್ರ ನಿಗಾ ಘಟಕ ಅಂದಾಗ ಎಲ್ಲ ಡಾಕ್ಟರ್ ನಿಮ್ಗೆ ರಸ್ತೆ ಅಪಘಾತದ ಹೌದು. ಈಗ ನಾವು ಇದ್ರ ಬಗ್ಗೆ ನಾನು ನಿಮಗೆ ಒಂದು ಎಲ್ಲರಿಗೂ ಅಣ್ಣ ಅಪ್ಪ ತಂಗಿ ಅಕ್ಕ ಇವ್ರು ಎಲ್ಲರಿಗೂ ಒಂದು ಮಾತು ಏನು ಹೇಳಬೇಕಂದ್ರೆ ನೀವು ಇಲ್ಲಿ ಇದನ್ನು ಒಂದು ಸ್ವಲ್ಪ ತಿಳ್ಕೊಳ್ಳಿ. ಯಾವುದೋ ಮನೆತನ ರಸ್ತೆಗೆ ಬರೋದು ಕಾರಣ ಇದಾಗ್ಬೋದು. ಯಾಕಂದರೆ ಈಗಿನ ಯಂಗ್ ಜನ್ರೇಷನ್ ಇವ್ರೇನು ಮಾಡ್ತಾರೆ, ಬೈಕು ಇದನ್ನು ತೊಗೊಂಡು ಹೆಲ್ಮೆಟ್ ಇಲ್ಲ ಹಾಗೆ ಅಪಘಾತಕ್ಕೆ ಸೇರ್ತಾರೆ. ಅಪಘಾತಕ್ಕೆ ಸೇರಿದರೆ ಏನಾಗುತ್ತೆ, ಅವ್ರಿಗೆ ಹೆಡ್ ಇಂಜುರಿ ಆದರೆ ಅನ್ಫಾರ್ಚುನೇಟ್ಲಿ ಈಗ ಒಂದು ಈಗ ಯಾವುದೋ ಟೈಮಲ್ಲಿ ನಮ್ಮ ಆಸ್ಪತ್ರೆಯಲ್ಲಿ ಒಂದು 5-6 ಪೇಷೆಂಟ್ ನನ್ನ ICUಅಲ್ಲಿ ಒಂದು 5-6 ಪೇಷೆಂಟ್ ಅಂತೂ ಹೆಡ್ ಇಂಜುರಿ ಅವರು ಇದ್ದೇ ಇರ್ತಾರೆ. ಇವರು ಇಲ್ಲಿ ರಿಕವರಿ ಫೇಸಲ್ಲಿ ಮೇಲೆ ಸ್ಟೆಪ್ ಡೌನಲ್ಲಿ ಇರ್ಬೋದು, ಇಲ್ಲ ICUಅಲ್ಲಿ ವೆಂಟಿಲೇಟರ್ ಮೇಲೆ ಇರ್ಬೋದು. ಈ ಹೆಡ್ ಇಂಜುರಿ ಅಂದರೆ ಏನು ನಿಮಗೆ ಒಂದು ಸ್ಮಾಲಾಗಿ ನಾನು ಹೇಳಬೇಕಂದ್ರೆ, ಈಗ ನಮ್ಗೆ ಹೊಟ್ಟೆ ಹೊಡೆತ ಬಿತ್ತು ಅಥವಾ ಬೋನ್ ಫ್ರ್ಯಾಕ್ಚರ್ ಆಯಿತು, ರಕ್ತ 500 ಇಲ್ಲ 1000 ml ಹೋಗುತ್ತೆ, ಸರಿನಾ? ಅದು ಜೀವಕ್ಕೆ ಅದನ್ನು ನಾವು ಟ್ರೀಟ್ ಮಾಡ್ಬೋದು. ಅದೇ ಒಂದು 50 ml ಅಥವಾ 100 ml 200 ml ನಿಮ್ಮ ಬ್ರೈನಲ್ಲಿ ಹೋದರೆ ಏನಾಗುತ್ತೆ? ಬ್ರೈನ್ ಯಾವ ರೀತಿ ಇರೋದು ಅಂದರೆ ಬ್ರೈನ್ ಸುತ್ತ ಇರೋದು ಸ್ಕಲ್ಲು. ಈಗ ತೆಂಗಿನಕಾಯಿ ಮೇಚ ಒಳಗಡೆ ಏನು ಇದು ಏನು ಗಟ್ಟಿಯಾದ ಒಂದು ಏನಿದು ಇರುತ್ತಲ್ಲ ಅದು ಸ್ಕಲ್. ಈಗ ಅಲ್ಲಿ ಒಳಗಡೆ ಬ್ಲಡ್ ಹೋದರೆ ಅಲ್ಲಿ ಜಾಗ ಇಲ್ಲ, ಬ್ರೈನಲ್ಲಿ ಜಾಗ ಇರುವುದಿಲ್ಲ. ಅವಾಗ ಏನಾಗುತ್ತೆ, ಪ್ರೆಷರ್ ಜಾಸ್ತಿ ಆಗುತ್ತೆ. ಪ್ರೆಷರ್ ಜಾಸ್ತಿ ಆದ ಕೂಡಲೇ ಅದು ಮುಖ್ಯ ಉಸಿರಾಡೋ ಇದಕ್ಕೆ ಒತ್ತಡ ಕೊಡುತ್ತೆ. ಒತ್ತಡ ಕೊಟ್ಟು ನಿಧಾನ ಆಗೋ ಕಾರಣ ಒಂದು ಬಹಳ ಮುಖ್ಯದು. ಇದು ಇಷ್ಟಕ್ಕೆ ಮುಗಿಯಲ್ಲ. ಇದು ರಸ್ತೆ ಅಪಘಾತದೊಳಗ ಸಾವಿಗೆ ಮುಖ್ಯ ಕಾರಣ ಅಂತಂದ್ರೆ ಮೊದಲನೇದು ರಕ್ತಸ್ರಾವ ಅಂತೀವಿ. ಆ ರೀತಿಯೆಲ್ಲ ಹೆಡ್ ಇಂಜುರಿ ಏನು ಹೊಡೆತ ತಲೆಗೆ ನಾವು ಏನು ಹೊಡೆತ ಬೀಳುತ್ತಲ್ಲ ಅದು ಮುಖ್ಯ. ಈಗ ಅದೊಂದು ಪ್ರೆಷರನ್ನ ಅದು ಅಲ್ಲಿಂದ ಅಲ್ಲಿ ಒಂದು 20-30% ಅವರು ಹಾಸ್ಪಿಟ್ಲಿಗೂ ಬರೋದಿಲ್ಲ. ಆಯಿತಾ? ಅಲ್ಲಿಂದ ಅದಾದಮೇಲೆ ಈಗ ಅವರು ಬರೋದು, ಈಗ ಹಾಸ್ಪಿಟ್ಲಿಗೆ ಬರ್ತಾರೆ, ಹಾಸ್ಪಿಟ್ಲಿಗೆ ಬಂದರೆ ಈಗ ಇನ್ನೊಂದು ಏನಾಗುತ್ತೆ, ಬ್ರೈನಲ್ಲಿ ಏನೋ ಹೊಡೆತ ಬಿದ್ದ ಕೂಡಲೇ ಬ್ರೈನು ಏನೋ ಫುಲ್ ಆಫ್ ನರ್ವ್ಸ್ ಸೆಲ್ಸು ಇವೆಲ್ಲ ಡಿಸ್ಟ್ರಪ್ಟ್ ಆಗಿಬಿಡ್ತವೆ. ಸರಿನಾ? ಇವು ಡಿಸ್ಟ್ರಪ್ಟ್ ಆಗಿ ರೀಜಾಯ್ನ್ ಆಗಬೇಕು ಅಂದರೆ ತುಂಬಾ ಟೈಮ್ ಬೇಕಾಗತ್ತೆ, ಒಂದು 6 ತಿಂಗಳ ಈ ರೀತಿ ಬೇಕಾಗ್ಬೋದು. ಸರಿನಾ? ಅದು ವರ್ಷದಲ್ಲೇ ಅವ್ರು ಇಂಪ್ರೂವ್ಮೆಂಟು ಬರಲಾರ್ದೇ ಇರ್ಬೋದು, ಕಂಪ್ಲೀಟ್ ರಿಕವರಿ ಆಗೋ ಚಾನ್ಸಸ್ ಇರುತ್ತೆ, ಇಲ್ಲ ಅವರು ಬೆಡ್ ಬೌಂಡ್ ಆಗ್ತಾರೆ. ಇದೆಲ್ಲನೂ ಬೆಡ್ ಬೌಂಡ್ ಆದ್ರೆ ಇದು ಮಕ್ಕಳು ನಿಮ್ಮ ಮನೆಗೆ ಒಂದು ಇದು ಇದ್ದ ಏನು ಎಲ್ಲ ವಂಶ ಕುಡಿಗಳು ರಸ್ತೆಗೆ ಬರ್ತಾರೆ, ನಿಮ್ಮನ್ನು ರಸ್ತೆಗೆ ತೊಗೊಂಡ್ಬರ್ತಾರೆ. ಇದನ್ನು ನಾವು ತಡೆಹಿಡಿಬೋದಾ? ಸರಳಾಗಿ ತಡೆಹಿಡಿಬೋದು. ಇದು ನಮ್ಮ ನಾರ್ತ್ ಕರ್ನಾಟಕ ಜನ ಯಾಕೆ ಅರ್ಥ ಮಾಡ್ಕೊತಾ ಇಲ್ಲ ಅಂತ ನನಗೆ ತುಂಬ, ಯಾಕಂದರೆ ಬೇರೆ ಸ್ಟೇಟ್ಗೂ ಹೋಗಿದ್ದೀನಿ ನಾನು, ಬೇರೆ ದೇಶದಲ್ಲೂ ಇದೇ ನೋಡಿದ್ದೀನಿ. ನಾವು ಹೆಲ್ಮೆಟ್ ಹಾಕೋದಲ್ಲದೆ ನಮ್ಮ ಮಕ್ಕಳು ಹೋದರೆ ಅಥವಾ ನಮ್ಮ ಅಣ್ಣ ನಮ್ಮ ತಮ್ಮ ಯಾರು ಹೋದರೆ ನಾವು ತಡೆಹಿಡಿಲಿಲ್ಲ ಅಂದರೆ ಮೇಜರ್ ಪ್ರಾಬ್ಲಮ್ ಬರೋದು ಪೂರ ಮನೆಗೆ. ಸೊ ಈ ವಿಷಯ ಇದು ಸೂತ್ರ ವಿಷಯನ ನಾನು ಹೇಳಲು ಇಲ್ಲಿ ಬಂದಿದ್ದೇನೆ ಅಂದ್ಕೊಳ್ಳಿ. ಯಾಕಂದರೆ ನಾನು ಎಷ್ಟೋ ಈಗ ನಮ್ಮ ಕೇಳೋರು ಎಷ್ಟೋ ಜನ ಅದನ್ನು ಅನುಭವಿಸಿರ್ತಾರೆ. ನೀವು ಅದನ್ನು ಅವರು ಯಾವ ಪರಿಸ್ಥಿತಿಯಲ್ಲಿ 6 ತಿಂಗಳ 1 ವರ್ಷ ನರಳಿ ಇದನ್ನು ಮಾಡಿ ಅವನು ಪೂರಷ್ಟು ಸರಿಯಾಗಲ್ಲ, ಅವನು ಏನು ಕಷ್ಟದಲ್ಲಿ ಇರ್ತಾನೋ, ಆಮೇಲೆ ದುಡ್ಡು ಖರ್ಚುನೂ ಅದು ಒಂದು ಎಲ್ಲನೂ ಈ ಒಂದು ತುಂಬ ಒಂದು ಕಠಿಣವಾದ ಸ್ಥಿತಿ ಇರುತ್ತೆ. ಉಳಿದಿದ್ದು ಅದೇ ಇದು ಈ ಒಂದು ಭಾಳ ಇಂಪಾರ್ಟೆಂಟ್ ಮಾತು ಹೇಳಿ ನಾನು ಮುಗಿಸ್ತೀನಿ. ನಿಮ್ಮ ಪ್ರಶ್ನೆಗೆ ಇದೇ ಬಗ್ಗೆ ಇದನ್ನು ಏನಾದರೂ ಬೇರೆ ಏನೋ ಕೇಳೋದಿದ್ರೆ ನಾನು ಅದ್ರ ಬಗ್ಗೆ ಮಾತಾಡ್ತೀನಿ. ಅಂದರೆ ಒಬ್ಬ ವೈದ್ಯರಾಗಿ ವೈದ್ಯರ ದಿನದ ಸಂದರ್ಭದೊಳಗೆ ಬಹಳ ಕಳಕಳಿಯ ನುಡಿಗಳನ್ನು ಹಂಚಿಕೊಂಡ್ರಿ ಡಾಕ್ಟರ್. ಎಲ್ಲರೂ ಕೂಡ ಈ ರಸ್ತೆ ಒಳಗೆ ಚಲಿಸುವಾಗ ರಸ್ತೆ ಅಪಘಾತ ಆತಂದ್ರೆ ಯಾವ ರೀತಿ ನಾವು ಮುಂಜಾಗ್ರತಾ ಕ್ರಮವನ್ನು ವಹಿಸಬೇಕು ಅನ್ನುವಂಥದ್ದು ನಿಮ್ಮ ಮಾತು. ಮತ್ತು ಈ ರಸ್ತೆ ಅಪಘಾತದೊಳಗೆ ಸಾವಿಗೆ ಮುಖ್ಯ ಕಾರಣಗಳು ಏನೇನಾಗಬಹುದು ಅನ್ನುವಂಥದ್ದು. ಒಂದು ಮೇಜರ್ ಬ್ಲೀಡಿಂಗ್, ಈಗ ಏನಾಗುತ್ತೆ ಪೆಲ್ವಿಸ್ಸು ಇಲ್ಲೆಲ್ಲ ಫ್ರ್ಯಾಕ್ಚರ್ ಆಗುತ್ತೆ ಇದಾಗುತ್ತೆ, ಸರಿನಾ? ಅದು ಒಂದು ಕಾರಣ ಇರ್ಬೋದು. ಇನ್ನೊಂದು ಈಗ ಹೊಟ್ಟೆ ಇದು ಲಂಗ್ಸ್ಗೆ ಅಥವಾ ಹಾರ್ಟ್ಗೆ ಹೊಡೆತ ಬಿದ್ದು ನಾವು ನೀಮೋಥೊರ್ಯಾಕ್ಸ್ ಅಂತ ಹೇಳ್ತೇವೆ, ಅದು ಆ ಕಾರಣ ಆಗ್ಬೋದು. ಆಮೇಲೆ ಹೊಟ್ಟೆ ನಮ್ಮ ಕರಳಿಗೆ ಹೊಡೆತ ಬಿದ್ದು ಒಳಗಡೆನೇ ಬ್ಲಡ್ ಎಲ್ಲ ಸ್ರವ ಆಗಿ ನಮ್ಗೆ ಗೊತ್ತೇ ಆಗಲ್ಲ ಬ್ಲೀಡಿಂಗ್ ಆಗಿದೆಯೋ ಇಲ್ಲೋ ಅನ್ನೋದು, ಯಾಕಂದರೆ ಎಲ್ಲ ಒಳಗಡೆ ಇರುತ್ತೆ. ಈಗ ನೀವು ಬೋನ್ ಫ್ರ್ಯಾಕ್ಚರು ಇದು ಆದರೆ ನಮ್ಗೆ ಕಾಂಡ ಬರುತ್ತೆ ರಕ್ತ ಸ್ರವ ಆಗೋದು. ಆದರೆ ಭಾಳ ಮುಖ್ಯವಾಗಿರೋದು ನಮ್ಮ ಬ್ರೈನ್ ಇಂಜುರಿ. ನಾನು ಏನು ಹೇಳಿದೆ ಆವಾಗಲೇ, ಯಾಕಂದರೆ ಹೆಡ್ ಇಂಜುರಿ ಆದರೆ ಅದರಲ್ಲಿ ರಕ್ತಸ್ರಾವ ಆಯಿತು ಅಂದರೆ ಹೊಡೆತ ಬಿದ್ದರೆ ರಕ್ತಸ್ರಾವ ಆಗೋದೆ, ಆದರೆ ಅಲ್ಲಿ ನಮಗೆ ಏನು ಅದು ಪ್ರೊಟೆಕ್ಟಿವ್ ಇದರಲ್ಲಿ ಇರುತ್ತೆ ಅದು ಸಫಿಷಿಯಂಟ್ ಇಲ್ಲ. ಈಗ ಸ್ಕಲ್ ಪ್ರೊಟೆಕ್ಷನ್ ಇದೆ ಬಟ್ ಅದು ಸಫಿಷಿಯಂಟ್ ಇಲ್ಲ, ಹಾಗಾಗಿ ತಲೆಗೆ ಪೆಟ್ಟು ಬೀಳೋದು ಬಹಳ ಅಪಾಯಕಾರಿ. ಹೌದು ಹೌದು ಹೌದು, ಸರಿ. ಆಮೇಲೆ ಹೊಟ್ಟೆ ಭಾಗಕ್ಕೆ ಕೂಡ ತೊಂದರೆ ಆಗ್ಬೋದು, ಕರುಳು ಲಿವರ್ಗೆ ಕೂಡ ಪೆಟ್ಟು ಬೀಳಬಹುದು. ಆದ್ರೆ ಇವೆಲ್ಲದ್ರೊಳಗ ಬಹಳ ಸಾವಿಗೆ ಮುಖ್ಯವಾಗಿ ಕಾರಣ ಆಗೋದು ತಲೆಗೆ ಪೆಟ್ಟು ಬೀಳೋದು ಅಂತೀರಿ ಡಾಕ್ಟರ್. ನಿಮ್ಮ ಕಳಕಳಿಯ ನುಡಿಯನ್ನ ನಮ್ಮ ಉತ್ತರ ಕರ್ನಾಟಕ ಭಾಗದ ಜನರು ಗಮನಿಸ್ತಾರ ಅಂತ ಅನ್ಕೊಳ್ಳೋಣ ಡಾಕ್ಟರ್. ನಮ್ಮ ಶ್ರೋತೃಗಳಿಗಾಗ್ಲೇ ಕರೆ ಮಾಡ್ಲಿಕ್ಕತ್ತಾರ, ಹೆಡ್ಫೋನ್ ಅನ್ನ ಹಾಕೊಂಡು ನಾವು ಅವರ ಪ್ರಶ್ನೆಗಳಿಗೆ ಕಿವಿಯಾಗೋಣ, ಜೊತೆಗೆ ತಾವು ಉತ್ತರಿಸಬೇಕಾಗಿ ವಿನಂತಿ. ಹಲೋ, ಎಸ್ ಡಿ ಎಂ ಆರೋಗ್ಯ ಸಂವಾದ. ಹಲೋ ಮೇಡಮ್, ಇವತ್ತಿನ ಕಾರ್ಯಕ್ರಮ ಏನ್ರಿ? ತೀವ್ರ ಆರೋಗ್ಯ ಪರಿಸ್ಥಿತಿಯ ಬಗ್ಗೆ ಜಾಗೃತಿ ಅನ್ನುವಂಥದ್ದು. ಈಗ ವಯಸ್ಸು 60 ರಿ ನಂದು. ನಿಮ್ಮ ಹೆಸರು ಹೇಳ್ರಿ, ಯಾವ ಊರಿಂದ ಕರೆ ಮಾಡ್ಲಿಕ್ಕತ್ತೀರಿ? ಬಿಪಿ ಕಾಣ್ತಾ ಇದೆ ರೀ. ಅಲ್ಲ, ನಿಮ್ಮ ಹೆಸರು ಏನು, ಯಾವ ಊರಿಂದ ಕರೆ ಮಾಡ್ಲಿಕ್ಕತ್ತೀರಿ? ನಾವು ಮಧುರದಿಂದ ಮಾದೇವ್ ಅಂತ್ರಿ. ಇವತ್ ನಿಮ್ಗೆ ಇರೋ ವಿಷಯ ತೀವ್ರ ಆರೋಗ್ಯ ಪರಿಸ್ಥಿತಿಯ ಬಗ್ಗೆ ಜಾಗೃತಿ ಹೆಂಗ್ ವಹಿಸ್ಬೇಕು ಅನ್ನೋದ್ರ ಬಗ್ಗೆ ಡಾಕ್ಟರ್ ಇಷ್ಟೋ ತನಕ ಹೇಳಿಕತ್ತಿದ್ರು. ನಿಮ್ ಪ್ರಶ್ನೆ ಏನದ ಕೇಳ್ರಿ. ಬಿಪಿ ರೀ ಮೇಡಮ್. ಇಲ್ಲ, ಇದು ಇವತ್ತಿನ ವಿಷಯ ಅಲ್ಲ. ಇವತ್ತ ಇರೋದು ತೀವ್ರ ಆರೋಗ್ಯ ಪರಿಸ್ಥಿತಿಯ ಬಗೆಗಿನ ಒಂದು ಪ್ರಶ್ನೆ ಇದೆ. ಹಲೋ ಡಾಕ್ಟರ್, ನಮಸ್ಕಾರ. ಡಾಕ್ಟರ್ಗೆ ನಮಸ್ಕಾರ. ಫಸ್ಟ್ ಆಫ್ ಆಲ್ ಅಭಿನಂದನೆಗಳು ಡಾಕ್ಟರ್ ಸಿಎದಲ್ ಬಿಸಿ ರಾಯ್. ನಮಸ್ಕಾರ. ಬಹಳ ಫೇಮಸ್ ಅಡ್ಮಿನಿಸ್ಟ್ರೇಟರ್. ಪ್ರಶ್ನೆ ಏನಾದ್ರು ಕೇಳ್ರಿ ಧ್ರುವ ಅವ್ರ. ಈಗ ಪ್ರಶ್ನೆ ಅಂತಂದ್ರೆ ಸರ್, ಈಗ ಮಲೇರಿಯಾಕ್ ಟೈಫಾಯ್ಡ್ಕ ಎಲ್ಲ ಆಂಟಿ ಪ್ರಿವೆಂಟಿವ್ ವ್ಯಾಕ್ಸಿನೇಷನ್ಸ್ ಫಾರಿನ್ದಾಗ ಬಂದಾವ, ಇಂಡಿಯಾದಾಗೂ ಬಂದಾವ. ಒಂದು ಎರಡನೇದು ಬ್ರೈನ್ಕ್ ಪ್ಯಾರಲಿಟಿಕ್ ಅಟ್ಯಾಕ್ ಆದಾಗ ಬ್ರೈನ್ಕ್ ಇಂಜೆಕ್ಷನ್ ಕೊಡ್ತಾರಲ್ಲ, ಅವು ನಿಮ್ಮಲ್ಲಿ ಕನ್ಸೆಷನ್ ದಾಗ ಕೊಡ್ತಾರೇನು? ಅವೆಲ್ಲ ಕಾಸ್ಟ್ಲಿ ಅವು ಇಂಜೆಕ್ಷನ್ಸ್. ಹೌದು ಹೌದು. ಒಂದು ರೋಬೋಟಿಕ್ ಸರ್ಜರಿ ಚಿಲ್ಡ್ರನ್ ಮಾಡಬಹುದೇನಂತ ಕೇಳ್ತೀವಿ. ಒಂದು ಒಳ್ಳೆ ವಿಷಯ ನೀವು ತೆಗೆದಿದ್ದು, ಅದು ಸ್ಟ್ರೋಕ್ ಅಲ್ಲಿ ನಾವು ಏನು ಏನು ನಾವು ಮಾಡಬೇಕು. ಸ್ಟ್ರೋಕಿಗೆ ಕ್ಲಾಸಿಕಲ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ, ಈಗ ತೊದಲೋ ಸಡನ್ ಆಗಿ ತೊದಲೋದು ಆ ರೀತಿ ಆದರೆ, ಇದು ನಾವು ಯಾಕೆ ನಮ್ಗೆ ಗೊತ್ತಿರಬೇಕಂದ್ರೆ ಇದಕ್ಕೆ ಟ್ರೀಟ್ಮೆಂಟು ಇನಿಷಿಯಲ್ ಒಂದು 3-4.5 hours ಅಲ್ಲಿ ಹಾಸ್ಪಿಟಲ್ ಕಂಡ್ರೆ ಅಲ್ಲಿ ಇಂಜೆಕ್ಷನ್ ಕೊಡೋದು, ಇದರಿಂದ ನಾವು ಇಂಪ್ರೂವ್ಮೆಂಟ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಸೊ ನೀವು ಕೇಳಿದ ಕ್ವಶನ್ಕ್ಕಿಂತ ನಾನು ಜನರಲ್ಲಿಗೆ ಏನು ಹೇಳ್ತಾ ಇದ್ದೀನಿ, ಅದನ್ನು ಹೇಗೆ ಕಂಡುಹಿಡಿಬೇಕು ಸ್ಟ್ರೋಕನ್ನು ಅಂದರೆ ಏನು ನೀವು ತಿಳ್ಕೋಬೇಕು, ಅದಕ್ಕೆ ನೀವು ಏನು ಮಾಡಿದರೆ ನಾವು ಅದಕ್ಕೆ ಟ್ರೀಟ್ಮೆಂಟ್ ಇದೆ, ನೀವು ಏನು ಮೆನ್ಷನ್ ಮಾಡಿದಿರಲ್ಲ ದಟ್ ಇಸ್ ದ ಕಾಲ್ಡ್ ಥ್ರೊಂಬೋಲೈಸಿಸ್. ಇದರ ಈ ಟ್ರೀಟ್ಮೆಂಟು ಎಲ್ಲ ಹಾಸ್ಪಿಟಲಲ್ಲಿ ಮಾಡ್ತಾರೆ. ಆದರೆ ಇದು ನೀವು ಇನ್ನೊಂದೇನಾದ್ರದ್ದು ಎರಡನೇ ಪಾರ್ಟ್ ಏನು ಕೇಳಿದಿರಲ್ಲ ಅದು ಇದರಲ್ಲಿ ಅವೈಲೇಬಲ್ ಇದೆಯೇನೋ ಅಂತ, ಅದ್ರ ಬಗ್ಗೆ ನನಗೆ ಅಷ್ಟು ಮಾಹಿತಿ ಇಲ್ಲ. ಹಲೋ ಹಲೋ ಹಲೋ ಮೇಡಮ್, ನಮಸ್ಕಾರ. ನಮಸ್ಕಾರ ಸರ್, ನಿಮಗೂ ನಮಸ್ಕಾರ. ನಮಸ್ಕಾರ ಮೇಡಮ್, ನಮಸ್ಕಾರ. ಎಲ್ಲಿಂದ ಕರೆ ಮಾಡ್ಲಿಕ್ಕೆ? ನಿಮ್ಮ ಹೆಸರೇನು? ನನ್ನ ಹೆಸರು ಜಮಖಂಡ್ ತಾಲೂಕು ಅಂತಾರೆ. ಹೇಳ್ರಿ, ಕೇಳ್ರಿ ಹುಸೇನ್ ಬಿ. ಸರ್ ರೀ, ನಮ್ಮ ಮಗನ್ಗೆ ಆಕ್ಸಿಡೆಂಟ್ ಆಗಿತ್ತು ರೀ ಸರ್, 10 ವರ್ಷದ ಹಿಂದ್ರಿ. ಹ್ಞೂ. ಆದ್ರೆ ಅವ್ರ ತಲೆಗೆ ಪೆಟ್ಟಾಗಿತ್ರಿ ಸರ್, ರಕ್ತ ಏನು ಹೋಗಿಲ್ರಿ ಸರ್. ಆದ್ರೆ ಸರ್ ಒಮ್ಮೆ ಒಟ್ಟ ಹುಚ್ಚು ಸಿಡದಾರ್ಗತೆ ಮಾಡ್ತಾನ್ರಿ, ಹಿಟ್ಟು ಬಾಳ ಹಿಟ್ಟು ಬಾಳ್ರಿ. ಹೌದು ಮ. ಈಗ ಅದೇ ಇದ್ರ ಮೊದಲು ನಾನು ಮಾತಾಡಿದ್ದ ಅದೇ, ಈಗ ತಲೆಗೆ ಪೆಟ್ಟು ಬಿದ್ದು ಕೇಳಿದ್ರಿ ಸರ್. ಅದು ತಲೆಗೆ ಪೆಟ್ಟು ಬಿದ್ದು ಬರೀ ರಕ್ತ ಶರ್ವ ಶೋ ಆಗೋದಷ್ಟೇ ಅಲ್ಲ, ಅಲ್ಲಿ ನಾವು ನರ್ವ್ಸ್ ಏನಿರತ್ತಲ್ಲ ಸರ್ಕಿಟ್ಟು ಅವೆಲ್ಲ ಡಿಸ್ಟರ್ಬ್ ಆಗ್ತವೆ. ಹಾಗಾಗಿ ಅದು ರಿಕವರಿ ಆಗಬೇಕಾದ್ರೆ ಒಮ್ಮೆ ಡೈರೆಕ್ಟ್ ಕರೆಕ್ಟ್ ಕನೆಕ್ಷನ್ ಆಗ್ಬೋದು, ಇಲ್ಲ ತಪ್ಪು ಕನೆಕ್ಷನ್ ಆಗ್ಬೋದು. ಆ ರೀತಿ ಸಿಟ್ಟು ಬರೋದು, ಈಗ ನಾವು ಫ್ರಂಟಲ್ ಲೋಬ್ ಇಂಜುರಿ ಅಂತ ಹೇಳ್ತೀವಿ, ಆ ರೀತಿ ಆದಲ್ಲಿ ಆಗುತ್ತೆ. ಯೂಶ್ವಲಿ ನೀವು ಅದನ್ನು ಕಂಟ್ರೋಲ್ ಮಾಡಿಸ್ಬೋದು ಅಥವಾ ಇಲ್ಲ ಇನ್ನೊಮ್ಮೆ ನೋಡಬೇಕು, ಅವ್ರನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋದು ಒಳ್ಳೆಯದು. ನ್ಯೂರಾಲಜಿಸ್ಟ್ ವುಡ್ ಬಿ ದ ಬೆಟರ್ ಡಾಕ್ಟರ್, ಅವ್ರನ್ನ ಕರ್ಕೊಂಡು ಹೋಗ್ಬೋದು. ಇಲ್ಲಮ್ಮ, ಅದು ನಾವು ನೋಡ್ಬೇಕು, ನೋಡಿದ್ಮೇಲೆ ಡಿಸೈಡ್ ಮಾಡ್ತೀವಿ ನೆಸೆಸರಿ ಇದೆಯೋ ಇಲ್ಲೋ ಅಂತ. ಸುಮ್ಮನೆ ಸ್ಕ್ಯಾನ್ ಮಾಡೋದ್ರಲ್ಲಿ ಅರ್ಥ ಇಲ್ಲ, ಅದು ಅಲ್ಲಿ ನೋಡಿ ಬೇಕಾಗಿದೆ ಅಂದ್ರೆ ಮಾಡೋದು. ಒಂದು ಅದಕ್ಕೆ ತಲೆ ಸರಿಮ್ಮ, ಅದಕ್ಕೆ ತಲೆ ಹೊಡ್ತಕ್ಕೆ ಏನು ಸಂಬಂಧ ಇಲ್ಲ ಅನ್ಬೋದು ನಾನು. ಬಟ್ ಅದನ್ನ ಇವನ್ನೆಲ್ಲಾನು ನೋಡ್ಬೇಕಂದ್ರೆ ನೀವು ಒಮ್ಮೆ ಡಾಕ್ಟರ್ ಮೀಟ್ ಆಗ್ರಿ, ಸರಿನಾ? ನಮಸ್ಕಾರ. ಹಲೋ, ಎಸ್ ಡಿ ಎಂ ಆರೋಗ್ಯ ಸಂವಾದ. ಹಲೋ ಮೇಡಮ್, ನಾ ಬಿಜಾಮ ಮುಲ್ಲಾ ಮಾತಾಡಕತ್ತೀನಿ. ಹಾ ಹೇಳ್ರಿ, ಊರು? ಬೆಳಗಾಂ ಜಿಲ್ಲಾ ಗೋಕಾಲಪುರು ಕುಂದರ್ಗಿ. ಹಾ, ಪ್ರಶ್ನೆ ಕೇಳ್ರಿ ಬಿಯಮ್ಮ. ಯಾವ್ದು ವಿಷಯ ಇದೆ ಮೇಡಮ್? ಇವತ್ತ ತೀವ್ರ ಆರೋಗ್ಯ ಪರಿಸ್ಥಿತಿಯ ಬಗ್ಗೆ ಜಾಗೃತಿ ಅಂದ್ರೆ, ಈಗ ರೋಡ್ ಆಕ್ಸಿಡೆಂಟ್ಸ್ ಎಲ್ಲ ಆಗಿರ್ತಾವಲ್ಲಮ್ಮ, ಹಂಗ ಅವಾಗ ಹಂಗ ಆಗ್ಬಾರ್ದು ಅಂದ್ರೆ, ಬಹಳ ಎಮರ್ಜೆನ್ಸಿ ಅದ ಕೇಸ್ ಅಂತ ಅಂತೀವಲ್ಲ, ಹಂಗ ಆಗ್ಬಾರ್ದು ಅಂತಂದ್ರೆ ಏನೇನ್ ಜಾಗೃತಿ ನಾವು ವಹಿಸ್ಬೇಕು ಅನ್ನೋದ್ರ ಬಗ್ಗೆ ಡಾಕ್ಟರ್ ಮಾತಾಡ್ಲಿಕ್ಕತ್ತಾರ. ಪ್ರಶ್ನೆ ಏನಿತ್ತು ಬಿಯಮ್ಮ? ಏನ್ರಿ ಮೇಡಮ್, ಅದ ಎಮರ್ಜೆನ್ಸಿ ಆಕ್ಸಿಡೆಂಟ್ ಆಗಿದೆ ಅಂದ್ರೆ ಏನ್ ಮಾಡಿದ್ರಿ? ಈಗ ಆಕ್ಸಿಡೆಂಟ್ ಬಂದರೆ ಇದು ನೀವು ಹಾಸ್ಪಿಟಲ್ಗೆ ಬರ್ತೀರಾ, ಅಲ್ಲಿ ಬಂದು ಅಲ್ಲಿಂದ ಏನೇನು ಏನು ಪ್ರಾಬ್ಲಮ್ ಇದೆ ಅದ್ರ ಮೇಲೆ ಹೋಗುತ್ತೆ. ಹೆಡ್ ಇಂಜುರಿ ಆದರೆ ಅದನ್ನು ಅದಕ್ಕೆ ಟ್ರೀಟ್ಮೆಂಟ್ ಇರುತ್ತೆ, ಆಪ್ರೇಷನ್ ಬೇಕಾದರೆ ಆಪ್ರೇಷನ್ ಮಾಡೋ ರಿಕ್ವೈರ್ಮೆಂಟ್ ಇದ್ದರೆ ಅದನ್ನು ಆಪ್ರೇಷನ್ ಮಾಡ್ಬೋದು. ಇಲ್ಲ ಅಂದ್ರೂ ಅವ್ರದ್ದು ಹೆಡ್ ನಾವು ಏನು ಮಾಡ್ತೀವಿ, ಬ್ರೈನ್ಗೆ ರೆಸ್ಟ್ ಕೊಡ್ಬೇಕಂತೀವಿ. ಯಾವುದೋ ಪಾರ್ಟಿಗೆ ಹೊಡೆತ ಬಿದ್ದಮೇಲೆ ಅದು ಸ್ವೆಲ್ಲಿಂಗ್ ಬರುತ್ತಮ್ಮ, ಆಯಿತಾ? ನಿಮ್ಮ ಕೈಗೆ ಹೊಡೆತ ಬಿದ್ದಮೇಲೆ ನೀವು ನೋಡಿರ್ತೀರ, ಅದು ಒಂದು ಊತ ಬರುತ್ತೆ. ಇದು ಊತ ಸ್ವಲ್ಪ ಸಮಯ ತಗೊಳ್ಳುತ್ತೆ. ಅದೇ ಬ್ರೈನು ಅದೇ ರೀತಿ ಊತ ಬಂದಾಗ ನಾವು ಅದನ್ನು ರೆಸ್ಟ್ ಕೊಟ್ಟು ಅದು ಕೆಲವು ಸಲ ಒಂದು 2-3 ದಿನ ಆಗ್ಬೋದು, ಇಲ್ಲ ಒಂದು ವಾರವರೆಗೂ ಆಗ್ಬೋದು. ಆ ರೀತಿ ರೆಸ್ಟ್ ಕೊಟ್ಟು ಐ ಸಿ ಯುಲ್ಲಿ ಪೇಷೆಂಟ್ನ ವೆಂಟಿಲೇಟರ್ ಮೇಲೆ ಇಟ್ಟು ಇದನ್ನು ಟ್ರೀಟ್ಮೆಂಟ್ ಕೊಟ್ಟು ಅದನ್ನು ಮುಂದೆ ನೋಡ್ತೀವಿ. ಸರಿಮ್ಮ, ಧನ್ಯವಾದ. ಧನ್ಯವಾದ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ. ನಮಸ್ತೆ. ನಮಸ್ಕಾರ ಮೇಡಮ್. ಸರ್ ನಮಸ್ಕಾರ. ನಾನು ಶಿವಲಿಂಗಯ್ಯ ಹಿರೇಮಠರಿ, ಬೆಳಗಾವಿ ಜಿಲ್ಲೆ ರಾಯದುರ್ಗ ತಾಲೂಕು ಮೂಲಕೋಟೆಯಿಂದ ಮಾತಾಡಿದ್ರೆ. ಪ್ರಶ್ನೆ ಕೇಳಿ ಶಿವಲಿಂಗಯ್ಯ. ಸರ್, ನಿಮಗೂ ಮತ್ತು ನಿಮ್ಮ ಎಲ್ಲಾ ಸಿಬ್ಬಂದಿ ಮಿತ್ರರಿಗೂ ರಾಷ್ಟ್ರೀಯ ವೈದ್ಯರ ದಿನದ ಶುಭಾಶಯಗಳು. ಧನ್ಯವಾದಗಳು. ನಮಸ್ಕಾರ ಸರ್. ನನ್ನ ಪ್ರಶ್ನೆ ಅಂದ್ರೆ, ಈಗ ಹಾರ್ಟ್ ಆಗುವಂತ ಪೂರ್ವದಲ್ಲಿ ಸ್ವಲ್ಪ ವಾಂತಿ ಬಂದಂಗ ಆಗ್ತದೆ ಅಂತಾರೆ ಎಷ್ಟೋ ಜನ. ಅವರನ್ನ ನಾನು ಸಾವಿರ ಸುದ್ದಿ ಕೇಳಿದಾಗ ಹೀಗೆ ಕೇಳ್ತಿರ್ತೀನಿ, ಅದು ಯಾವ್ದಕ್ಕೆ ಆಗ್ತದೆ ಅಂತ ನನ್ನ ಅನಿಸಿಕೆ. ಇದು ಹಾರ್ಟ್ ಆಗೋದು ಅದು ಒಂದು, ಅದೇ ನೀವು ಅದೊಂದು ಎಮರ್ಜೆನ್ಸಿ ಕರೆಕ್ಟಾ? ಇದು ಒಂದು ಒಂದ್ಸರಿ ಭಾಳ ಜನಲ್ಲಿ ಏನಪ್ಪ ಕೈ ಲೆಫ್ಟ್ ಹ್ಯಾಂಡ್ ಪೇನ್ ಅಂತ ಹೇಳ್ತದೆ, ನೋವು ಬರುತ್ತೆ, ಆಯಿತಾ? ಅದು ಕ್ಲಾಸಿಕಲ್, ಈ ಲೆಫ್ಟ್ ಹ್ಯಾಂಡಲ್ಲಿ ಒಳಗಿನ ಭಾಗಕ್ಕೆ ನಾವು ಬರುತ್ತೆ, ಸರಿನಾ? ಇದು ಕ್ಲಾಸಿಕಲ್. ಆಮೇಲೆ ಚೆಸ್ಟ್ ಮೇಲೆ ಒತ್ತಿ ಹಿಡ್ದಂಗೆ ಆಗುತ್ತೆ. ಎಷ್ಟೋ ಜನದಲ್ಲಿ ಯಾರು ಈಗ ಡಯಾಬಿಟೀಸು ಆ ರೀತಿ ಇರ್ತಾರಲ್ಲ, ಅವರಲ್ಲಿ ಈ ಕ್ಲಾಸಿಕಲ್ ಸಿಂಪ್ಟಮ್ಸ್ ಕಂಡು ಬರೋಲ್ಲ. ಬರೇ ತುಂಬ ಬರೇ ಸ್ವೆಟ್ಟಿಂಗ್ ಆಗೋದು ಇಲ್ಲ ವಾಮಿಟ್ ಆಗೋದು ಈ ರೀತಿಯೂ ಇರ್ಬೋದು. ಅದಕ್ಕೆ ಯಾವಾಗಲಾದರೂ ಏನಾದರೂ ಡೌಟ್ ಬಂದರೆ ಡಾಕ್ಟರ್ ಕಾಣೋದು ತುಂಬ ಉತ್ತಮ. ಯಾಕಂದ್ರೆ ಅಲ್ಲಿ ಇ ಸಿ ಜಿ ಅಲ್ಲಿ ಇ ಸಿ ಜಿ ಏನ್ರಿ ಅದು ಸ್ಟ್ರೋಕ್ ಅಲ್ಲಿ ತುಂಬಾ ಕಾಮನ್, ಆ ರೀತಿ ಆಗ್ಬೋದು. ಹಾರ್ಟ್ ಅಲ್ಲೂ ಆಗ್ಬೋದು, ಯಾಕಂದ್ರೆ ಬಿ ಪಿ ಕಡಿಮೆ ಆಯ್ತಂದ್ರೆ ಆ ತರ ಜೋಲಿ ಹೋಗೋದು ಆಗ್ಬೋದು. ನಮಸ್ಕಾರ. ಹಲೋ ಹಲೋ ಡಾಕ್ಟರ್, ನಮಸ್ಕಾರ. ಡಾಕ್ಟರ್ ನಮಸ್ಕಾರ. ನಮ್ದು ಇನ್ನೊಂದು ಪ್ರಶ್ನೆ ಇತ್ತು ಸರ್. ಆಂಟಿ ಪ್ರಿವೆಂಟಿವ್ ವ್ಯಾಕ್ಸಿನೇಷನ್ ಎಲ್ಲ ಫಾರಿನ್ ದಾಗ ಬಂದಾವ, ಮಲೇರಿಯಾಕ್ ಟೈಫಾಯ್ಡ್ಕ್ ಎಲ್ಲದಕ್ಕೂ ಬಂದಾವ. ಇಂಡಿಯಾದಾಗ ಅವೈಲೇಬಲ್ ಅವೇನು ಮತ್ತೆ ಸೈಡ್ ಇಫೆಕ್ಟ್ ಏನಿಲ್ಲಲ್ಲ? ಈಗ ಇಮಿಡಿಯೇಟ್ ಆಯ್ತು ಕೋವಿಡ್ ಇಂಜೆಕ್ಷನ್ ಹಾರ್ಟ್ ಅಟ್ಯಾಕ್ ಆಗ್ತ ಹಿಂಗೆಲ್ಲ ಆಯ್ತು, ಹಂಗೇನಿಲ್ಲಲ್ಲ, ಸೈಡ್ ಇಫೆಕ್ಟ್ ಇಲ್ಲ. ಈಗ ವ್ಯಾಕ್ಸಿನ್ ಅಷ್ಟು ಪ್ರಮಾಣದಲ್ಲಿ ಇನ್ನೂ ಇಂಡಿಯಾದಲ್ಲಿ ಫುಲ್ ಟೆಸ್ಟ್ ಆಗಿಲ್ಲ, ಬಂದಿಲ್ಲ. ಹಲೋ ಹಲೋ, ನಾವಿಲ್ಲ ಮಂಜುನಾಥ್ ನಾಯರ್ ಅಂತ ಹಳೆ ಹುಬ್ಳಿಯಿಂದ. ಪ್ರಶ್ನೆ ಕೇಳ್ರಿ ಮಂಜುನಾಥ್. ಅಂದ್ರೆ ಇವತ್ತಿನ ವಿಷಯ ನಾನು ಕೇಳಿದ್ದಿಲ್ಲ ಇವಾಗ, ಅದಕ್ಕೆ ಅಂತ ಹೇಳಿದೆ. ತೀವ್ರ ಆರೋಗ್ಯ ಪರಿಸ್ಥಿತಿಯ ಬಗ್ಗೆ ಜಾಗೃತಿ ಅನ್ನುವಂತದ್ದು, ಅದ ಯಾವ ರೀತಿ ಜಾಗೃತಿ ಮಾಡಬೇಕು ಇವಾಗ ಅಂತ. ಈಗ ಅದ್ರ ಬಗ್ಗೆ ಡೇಟ್ ಇದ್ರೆ ಹೌದ್ರಿ. ಈಗ ನಾವು ಮೇನ್ ಐ ಸಿ ಯು ಬಂದು ತುಂಬಾ ಕಷ್ಟದಲ್ಲಿ ಇರೋ ಪೇಷಂಟ್ಗೆ ಟ್ರೀಟ್ಮೆಂಟ್ ಕೊಡ್ತೀವಿ. ಈಗ ತುಂಬಾ ಕಷ್ಟದಲ್ಲಿ ಇರೋ ಪೇಷಂಟ್ಗೆ ಟ್ರೀಟ್ಮೆಂಟ್ ಕೊಡ್ತೀವಿ, ಇದನ್ನ ನಾವು ಆಗ್ಲಾರ್ದೆ ಇರೋದು ಹೇಗೆ ನೋಡ್ಕೊಳೋದು ಅನ್ನೋದು ಅನ್ನೋದ್ ಬಗ್ಗೆ ನಾ ಮಾತಾಡಿದ್ದು, ಸರಿನಾ? ಈಗ ನಿಮ್ಗೆ ಈಗ ಯಾವ ಏನೇನು ಕಂಡೀಷನ್, ಒಂದು ಆಕ್ಸಿಡೆಂಟು, ಹೆಡ್ ಇಂಜುರಿ, ಇದರಲ್ಲಿ ನಾವು ಕ್ರಮ ಏನು ತಗೋಬೋದು, ಲಕ್ಷ್ಮವಾಗಿ ರೂಲ್ಸ್ ಫಾಲೋ ಮಾಡೋದು, ಆಮೇಲೆ ಹೆಲ್ಮೆಟ್ಟು ಈ ರೀತಿ ಹಾಕ್ಕೊಂಡು ಕಂಪಲ್ಸರಿ ಮಾಡಿಕೊಂಡು, ನಿಮಗಷ್ಟೇ ಅಲ್ಲ ನಿಮ್ಮ ಮಕ್ಕಳು ನಿಮ್ಮ ಯಾರು ನಿಮ್ಮ ಇವ್ರು ಇರ್ತಾರಲ್ಲ ಅವ್ರಿಗೆಲ್ಲರಿಗೂ ಅದರ ಬಗ್ಗೆ ನೀವು ಹೇಳಬೇಕು. ಇಲ್ಲ ಅಂದರೆ ನೋವು ತುಂಬ ಇರುತ್ತೆ. ಇದು ನಾನು ಹೇಳಬಲ್ಲೆ, ಯಾಕಂದರೆ ಒಂದು ಸುಮಾರು ಒಂದು 10-15 ವರ್ಷದಿಂದ ನೋಡ್ತಾ ಇದ್ದೀವಿ ಇಲ್ಲಿ. ನಾನು ಇಲ್ಲಿ ಬಂದು ಎಸ್ ಡಿ ಎಮ್ ಅಲ್ಲಿನೂ ಇನ್ನೂ ತುಂಬ ನೋಡ್ತಾ ಇದ್ದೀನಿ. ಬೇರೆ ಬೇರೆ ದೊಡ್ಡ ಸಿಟಿಯಲ್ಲಿ ಏನಾಗುತ್ತೆ, ಅವ್ರಿಗೆ ಫೈನಾನ್ಷಿಯಲ್ ಪರಿಸ್ಥಿತಿ ಬೇರೆ ಆಗಿರುತ್ತೆ, ಇಲ್ಲಿ ಆ ಪರಿಸ್ಥಿತಿ ಅದು ತುಂಬ ಗಂಭೀರ ಇರುತ್ತೆ. ಅದನ್ನು ಎಲ್ಲರೂ ಹಿರಿಯರು ಅರ್ಥ ಮಾಡಿಕೊಂಡು ತಮ್ಮ ಮಕ್ಕಳಿಗೆ ಅದರ ಬಗ್ಗೆ ತಿಳಿವಳಿಕೆ ಹೇಳಬೇಕು ಅಂತ ಆ ಉದ್ದೇಶದಿಂದ ಈ ಕಾರ್ಯಕ್ರಮ, ಸರಿನಾ? ಅಂದ್ರೆ ಯಾವ ಟೈಪ್ ಹೇಳ್ರಿ ಕಾರ್ಯಕ್ರಮ ಅಂತಂದ್ರೆ ಏನ್ರಿ? ಅಲ್ರಿ ಅಲ್ರಿ, ಆಕ್ಸಿಡೆಂಟ್ ಆಗ್ಲಾರ್ದಂಗ ನಾವು ಲಕ್ಷ ವಹಿಸ್ಬೇಕು ಅಂತಾರ ಅಂದ್ರ ಹೆಲ್ಮೆಟ್ ಹಾಕೋಬೇಕು, ಆಮೇಲೆ ಬಹಳ ಜೋರು ಓಡಿಸಬಾರ್ದು, ಆಮೇಲೆ ಎಲ್ಲೆಲ್ಲಿ ನಿಲ್ಬೇಕು ಅಂತ ಹೇಳಿ ಸಿಗ್ನಲ್ಸ್ ಬಂದಾಗ ನಿಲ್ಬೇಕು, ಇವೆಲ್ಲ ರಸ್ತೆ ಅಪಘಾತವನ್ನ ತಡೆಯುವಂತಹ ಕೆಲಸವನ್ನ ನಾವು ಮಾಡಬೇಕು. ಆಮೇಲೆ ಇದೊಂದೇ ಅಂತಲ್ಲ, ಮತ್ತೆ ಬೇರೆ ವಿಷಯದೊಳಗ ಒಮ್ಮೆಲೆ ಹೃದಯ ನೋವು ಬಂದಾಗ ತಕ್ಷಣ ಇದಕ್ಕೆ ಹೋಗ್ಬೇಕು, ತೀವ್ರ ಅಂದ್ರ ಎಮರ್ಜೆನ್ಸಿ ಆಗೋ ತನಕ ಬಿಡಬಾರ್ದು ಅನ್ನೋದ್ರ ಬಗ್ಗೆ ಹೇಳಿದ್ರು ಡಾಕ್ಟರ್. ಹಲೋ ನಮಸ್ತೆ. ನಮಸ್ತೆ, ಡಂಬಳದಿಂದ ರಶೀದಪ್ಪ ಗದಗ ಜಿಲ್ಲಾ. ಹಾ ಬಸವಣ್ಣಪ್ಪ, ಪ್ರಶ್ನೆ ಕೇಳ್ರಿ ಮೇಡಮ್. ಇವಾಗ ಚಕ್ರ ಬರುತ್ತೆ, ಜೋಲ್ ಹೋಗುತ್ತೆ, ಅಲ್ಲಾಡ್ತಾ ಇದ್ರೆ ಡಾಕ್ಟರ್ ಹೇಳ್ತಾರಿ. ಈಗ ಚಕ್ರ ಬರುತ್ತೆ, ಜೋಲಿ ಹೋಗುತ್ತೆ, ಯಾವಾಗ ಯಾವಾಗ ಆಗೋದು ಅದನ್ನು ಈಗ ಅದು ಮಲ್ಕೊಂಡು ಎದ್ ನಿಂತ ಕೂಡ್ಲೆ ಜೋಲಿ ಬರೋದು ಇರುತ್ತ? ಅಡ್ಡಾಡ್ತಾನೆ ಇರುತ್ತ? ಹೌದಾ? ಅವಾಗ ಬ್ಲಡ್ ಪ್ರೆಷರ್ ಏನಾದ್ರು ಚೆಕ್ ಮಾಡಿಸೀರಾ? ಮಾಡಿಸ್ಬೇಕಲ್ಲ. ಬೇಸಿಕಲಿ ಈಗ ಬ್ಲಡ್ ಪ್ರೆಷರ್ ಕಡಿಮೆ ಆಯ್ತು ಅಂದ್ರೆ ಅಥವಾ ನಿಮ್ ಶುಗರ್ ಲೆವೆಲ್ ಕಡಿಮೆ ಆಯ್ತಂದ್ರೆ ಆ ರೀತಿ ಜೋಲಿ ಹೋಗೋದು ಅಥವಾ ಆ ರೀತಿ ನಿಮ್ಗೆ ಆಗ್ಬೋದು. ಬೇಸಿಕ್ ಟೆಸ್ಟ್ಸ್ ಏನಾದರೂ ಮಾಡಿಸಿದ್ರೆ ಮಾಡಿಸಿಲ್ಲ ಅಂದರೆ ಒಂದು ವೈದ್ಯಕೀಯರನ್ನ ಕಾಣ್ರಿ. ಬೇಸಿಕ್ ಟೆಸ್ಟು, ನಿಮ್ಮ ಬ್ಲಡ್ ಪ್ರೆಷರ್ ಹೇಗಿದೆ, ನಿಮ್ಮ ಶುಗರ್ಸ್ ಹೇಗಿದ್ದಾವೆ, ಏನ್ರಿ ಚೆಕ್ ಮಾಡಿದ್ರೆ. ಹಾಂ ಹಾಂ ಮಾಡಿರಿ, ದಯವಿಟ್ಟು ಮಾಡಿ. ಥ್ಯಾಂಕ್ ಯು. ಹಲೋ ಹಲೋ ಹಲೋ ಹೇಳ್ರಿ. ಹಲೋ, ನಮ್ದು ರಾಮೇವಿ ತಾಲೂಕ್ ಮೆನಸ್ನಾಳ, ಹಾವೇರಿ ಜಿಲ್ಲೆ. ಸರ್, ಈಗ ನಮ್ಗೆ ಹಾರ್ಟ್ ಅಟ್ಯಾಕ್ ಬರದ ಹಾಗೆ ಮತ್ತು ಅದು ಬಂದ್ರೆ ಯಾವ ರೀತಿ ಚಿಕಿತ್ಸೆ ಆಯ್ತು? ಹೌದು, ಒಳ್ಳೆ ಕ್ವಶನ್, ಒಳ್ಳೆ ಪ್ರಶ್ನೆ. ಈಗ ಹಾರ್ಟ್ ಅಟ್ಯಾಕ್ ಬರಲಾರ್ದೆ ಇದು ಯಾವಾಗ ಸ್ಟಾರ್ಟ್ ಮಾಡಬೇಕು? ತುಂಬ ಚಿಕ್ಕ ವಯಸ್ಸಲ್ಲೇ ಸ್ಟಾರ್ಟ್ ಮಾಡಬೇಕು. ಅಂದರೆ ನಿಮ್ಮದು ಒಳ್ಳೆಯ ಹ್ಯಾಬಿಟ್ಸು, ಒಳ್ಳೆ ಡಯೆಟ್ಟು, ಎಕ್ಸಸೈಸು, ಫಿಸಿಕಲ್ ಆ್ಯಕ್ಟಿವಿಟಿ. ನೀವು ಚಿಕ್ಕವರಲ್ಲಿ ಏನು ತುಂಬ ಈಗ ಪ್ರಾಬ್ಲಮ್ ಬರೋದು ಈ ಜನ್ರೇಷನ್, ಈಗೇನು ಬರ್ತಾ ಇದ್ದಾರಲ್ಲ ನಮ್ಮ ಮಕ್ಕಳು ವಯಸ್ಸು, ಅವರು ತುಂಬ ಟಿ ವಿ ಅಥವಾ ಫೋನು ಅಡಿಕ್ಟ್ ಆಗಿದ್ದಾರೆ. ಇವ್ರು ನಾವು ನಮ್ಮ ವಯಸ್ಸಲ್ಲಿ ನಾವು ಮನೆಯಿಂದ ನಮಗೆ ಬಂದು ಗ್ರೌಂಡಿಂದ ಕರ್ಕೊಂಬರ್ತಿದ್ರು. ಈಗೇನಾಗಿದೆ, ನಾವು ಮಕ್ಕಳನ್ನ ಗ್ರೌಂಡಿಗೆ ಕಳಿಸ್ಬೇಕಾಗಿದೆ, ಅಂದರೆ ದಬ್ಬಬೇಕಾಗಿದೆ. ಈ ಪರಿಸ್ಥಿತಿ ಇದು ತುಂಬ ಗಂಭೀರವಾದದ್ದು, ಇದ್ರ ಬಗ್ಗೆ ನಾವು ಎಚ್ಚರ ತಗೋಬೇಕು. ಕರೆಕ್ಟಾ? ಈಗ ನಿಮ್ಮದು ಫಸ್ಟ್ ಚೈಲ್ಡ್ಹುಡ್ಡಿಂದ ಆ್ಯಕ್ಟಿವ್ ಇರಬೇಕು. ನೀವು ಏನು ತಿಂತೀರಾ, ನೀವು ಏನು ಇದನ್ನು ಮಾಡ್ತೀರಾ ನೋಡಬೇಕು. ಜಂಕ್ ಫುಡ್ಸ್ನ ಅವಾಯ್ಡ್ ಮಾಡಬೇಕು, ಸರಿನಾ? ಇದು ಮಾಡಿ ಇನ್ನು ಮುಂದೆ ಸರ್ಟನ್ ಅದರ್ ಥಿಂಗ್ಸ್ ವಿಚ್ ಆರ್ ವೆರಿ ಡೇಂಜರ್, ಅಂದರೆ ಈಗ ಸ್ಮೋಕಿಂಗ್ ಇದೆಯಲ್ಲ, ಸ್ಮೋಕಿಂಗು ಇದು ಹಾರ್ಟಿಗೆ ತುಂಬ ಪ್ರಾಬ್ಲಮ್ ಇರೋದು, ಸರಿನಾ? ಆಮೇಲೆ ಶುಗರ್ಸು, ಇದು ಶುಗರ್ ಅಂದರೆ ಡಯಾಬಿಟೀಸು, ಡಯಾಬಿಟೀಸ್ ನಿಮ್ಮ ಹತ್ರ ನಿಮ್ಮಲ್ಲಿ ಇತ್ತು ಅಂದರೆ ಸ್ವಲ್ಪ ಜನಕ್ಕೆ ಏನಾಗುತ್ತೆ, ಜೆನೆಟಿಕ್ ಇರುತ್ತೆ, ಒಂದು ಸ್ವಲ್ಪ ಜನಕ್ಕೆ ಏನಂತೆ ಕಂಟ್ರೋಲ್ ಇರಲ್ಲ, ಬಾಡಿ ವೇಟ್ ಬಗ್ಗೆ ಇದು ಇರಲ್ಲ, ಅವ್ರಿಗೂ ಡಯಾಬಿಟೀಸ್ ಬರುತ್ತೆ. ಇವನ್ನೆಲ್ಲ ನೀವು ನೋಡಿಕೊಂಡ್ರೆ ನೀವು ಹಾರ್ಟ್ ಅಟ್ಯಾಕ್ನ ಕಡಿಮೆ ಮಾಡ್ಕೋಬೋದು, ಅಂದರೆ ಆಗಲಾರ್ದಂಗೆ ನೋಡ್ಕೋಬೋದು, ಸರಿನಾ? ಇದು ಪ್ರೈಮರಿ ಪ್ರಿವೆನ್ಷನ್ ಅಂತ ಹೇಳ್ತೀವಿ. ಈಗ ಅಕಸ್ಮಾತ್ ನಿಮ್ಮ ಚೆಸ್ಟ್ ಪೇನ್ ಬಂತಂದರೆ ಅದನ್ನು ಫಸ್ಟು ಇದು ಹಾರ್ಟದ ಪೇನು ಅನ್ನೋದು ಒಂದು ನಿಮಗೆ ಅದ್ರ ಬಗ್ಗೆ ವಿಷಯ ಬಗ್ಗೆ ನಿಮಗೆ ತಿಳುವಳಿಕೆ ಇರಬೇಕು. ಯಾವುದು ನೋವನ್ನ ನಾವು ಗಂಭೀರವಾಗಿ ನೋಡಬೇಕು, ಯಾವ ನೋವು ಪರವಾಗಿಲ್ಲ ಬಿಡು ಅನ್ಬೋದು, ಅದನ್ನು ಅದ್ರ ಬಗ್ಗೆ ನೀವು ಅರ್ಥ ಮಾಡಿಕೊಂಡ್ರೆ ಅದು ಬೇಸಿಕ್ ಇವನು ಇರ್ತವೆ, ಕ್ಲಾಸಸ್ಸು ಇರ್ತವೆ. ಅಥವಾ ನಿಮಗೆ ನಾನು ಈಗೂ ಹೇಳಬಲ್ಲೆ, ಸಡನ್ನಾಗಿ ನಿಮಗೆ ಎದೆ ಮೇಲೆ ಒತ್ತಡ ಥರ ಪ್ರಶ್ನೆ ಇದು ನೋವು ಬಂತು, ಸ್ವೆಟಿಂಗ್ಸ್ ಇದು ಆಯಿತು, ಲೆಫ್ಟ್ ಸೈಡ್ ಪೇನ್ ಅದು ಬಂತು, ಈ ರೀತಿ ಎಲ್ಲ ಏನಾದರೂ ಬಂದರೆ ನಿಮಗೆ ನೀವು ಇಮಿಡಿಯೇಟ್ ಹಾಸ್ಪಿಟ್ಲಿಗೆ ಹೋಗಬೇಕು ಅನ್ನೋದು ಒಂದು. ಯಾಕಂದರೆ ಇದರಲ್ಲಿ ಈ ಟೈಪ್ ಆದಾಗ ಇ ಸಿ ಜಿಯಲ್ಲಿ ಚೇಂಜಸ್ ಬರುತ್ತೆ. ಆಮೇಲೆ ಅಲ್ಲಿ ಕೊಡೋ ಬೇಸಿಕ್ ಮೆಡಿಕೇಷನ್ ಆಸ್ಪ್ರಿನ್ ಇರ್ಬೋದು, ಅದಿರ್ಬೋದು, ಅದು ತುಂಬ ಹೆಲ್ಪ್ ಆಗುತ್ತೆ. ಆಯಿತಾ? ಸರಿ, ನಮಸ್ಕಾರ. ಹಲೋ ಹಲೋ ನಮಸ್ಕಾರ. ಹಾಂ ನಮಸ್ಕಾರ. ವಿಜಯಪುರದ ಬಾಬುರಾವ್ ಕುಲಕರ್ಣಿ ಅಂತ. ಹಾಂ, ಪ್ರಶ್ನೆ ಕೇಳ್ರಿ ಬಾಬುರಾವ್ ಅವರ. ಈಗ ನನಗೆ ವಯಸ್ಸು 75 ರೀ. ಆಮೇಲೆ ಯಾವುದು ಬಿಪಿ ಶುಗರ್ ಯಾವುದೂ ಇಲ್ಲ. ಒಳ್ಳೇದು. ಆದ್ರೆ ಬಂದ್ರೆ ಈಗ ನಾನು ಸ್ವಲ್ಪ ಶುಗರ್ ಜಾಸ್ತಿ ತಿಂತೀನಿ, ಅದರಿಂದ ಏನಾದ್ರು ಪ್ರಾಬ್ಲಮ್ ಆಗ್ಬೋದು? ಈಗ ನೀವು ಯಾಕೆ ನಿಮ್ಮದು ಏನು ಪ್ರಾಬ್ಲಮ್ ಇಲ್ಲ ಶುಗರ್ ಜಾಸ್ತಿ ತಿನ್ನೋದ್ರಿಂದ ಅಂದರೆ ನಿಮ್ಮದು ಒಳ್ಳೆ ಹೆಲ್ತಿ ಆ್ಯಕ್ಟಿವಿಟೀಸ್ ಇರಬೇಕು, ಸರಿನಾ? ಆ ರೀತಿ ನೀವು ಕಂಟಿನ್ಯೂ ಮಾಡ್ಬೋದು. ಆದರೆ ಡೈಲಿ 10 ಸ್ನಾನ, ಸರಿ, ಎಕ್ಸರ್ಸೈಸ್ ಮಾಡ್ತೀನಿ, ಮತ್ತೆ ಯಾವ ಹ್ಯಾಬಿಟ್ಸ್ ಇಲ್ಲ, ಸ್ಮೋಕಿಂಗ್ ಇಲ್ಲ, ಡ್ರಿಂಕ್ಸ್ ಇಲ್ಲ, ನಾಲೆಜ್ ಇಲ್ಲ. ಇವು ಮುಖ್ಯ, ಇವೆಲ್ಲ ನೀವು ಮಾಡಲ್ಲ ಅಂತ ನೀವು ಸ್ವೀಟ್ ತಿನ್ಬೋದು. ಉಳಿದವ್ರು ಮಾಡೋರು ಸ್ವೀಟ್ ನಸೀಬಿಲ್ಲ ಅವ್ರಿಗೆ, ಕರೆಕ್ಟಾ? ಹಾಂ ಸರ್, ಅದೇ ಇದೇ ಇದರ ಈ ವಿಷಯನೇ ಎಲ್ಲರಿಗೂ ನಿಮ್ಮ ವತಿಯಿಂದ ತಿಳಿಲಿ. ಹೆಲ್ತಿ ಹ್ಯಾಬಿಟ್ಸ್ ಮಾಡಿದರೆ ನೀವು ಸ್ವೀಟ್ ತಿನ್ಬೋದು, ಬರೋದಿಲ್ಲ, ಆಮೇಲೆ ಸ್ವೀಟು ತಿನ್ಬೋದು. ಹಲೋ, ನಮಸ್ಕಾರ ಮೇಡಮ್. ನಮಸ್ಕಾರ, ಯಾರು ಮಾತಾಡೋದು? ನಾವು ಮುದೋಳ ತಾಲೂಕು ತಿಮ್ಮಣ್ಣ ಶಾಸ್ತ್ರಿ ಅವ್ರ ಅಂತೇಳಿ. ಪ್ರಶ್ನೆ ಕೇಳ್ರಿ ತಿಮ್ಮಣ್ಣ ಶಾಸ್ತ್ರಿಗಳೇ. ತೀವ್ರ ನಿಗಾ ಘಟಕ ಅಂತಂದ್ರಲ್ಲ, ಅದು ಏನಾದ್ರೂ ಸ್ವಲ್ಪ ನಮಗೆ ಮಾಹಿತಿ ಕೊಡ್ಬೇಕು. ICU ಅಂತಾರಲ್ಲ ತಿಮ್ಮಣ್ಣ ಶಾಸ್ತ್ರಿಗಳೇ, ಇಂಟೆನ್ಸಿವ್ ಕೇರ್ ಯೂನಿಟ್ ಅಂದ್ರೆ ಬಹಳ ಎಮರ್ಜೆನ್ಸಿ ಕೇಸ್ ಇದ್ದಾಗ ಅವಾಗ ICU ಕರ್ಕೊಂಡು ಹೋಗ್ತಾರ ಅಂತಾರಲ್ಲ, ಅದ್ರ ಬಗ್ಗೆ ಡಾಕ್ಟರ್ ಇಷ್ಟೋ ತನಕ ಹೇಳ್ಯಾರ, ಮತ್ತೆ ಈಗ ಹೇಳ್ತಾರೆ ನಿಮ್ಗೆ. ಈಗ ಈ ಬೇಸಿಕ್ ಕ್ವೆಶನ್, ಕ್ರಿಟಿಕಲ್ ಕೇರ್ ಅಂದ್ರೆ ಏನು ಅಂತ. ಈಗ ಅದು ಮೊದಲೇನು, ಈಗ ICU ಅಲ್ಲಿ ಸ್ಪೆಷಲ್ ಡಾಕ್ಟರ್ಸು ಅವಾಗೆಲ್ಲ ಜನರಲ್ ಡಾಕ್ಟರ್ಸ್ ನೋಡ್ತಿದ್ರು. ಈಗ ಅದಕ್ಕೆ ಒಂದು ಸ್ಪೆಷಲ್ ಟ್ರೈನಿಂಗ್ ಬೇಕಾಗಿರುತ್ತೆ, ಯಾಕಂದರೆ ಬೇರೆ ಅಡ್ವಾನ್ಸ್ ಮಷಿನ್ಸು ಎಲ್ಲ ಉಪಯೋಗಿಸೋದ್ರಿಂದ. ಆಮೇಲೆ ಈಗ ಜನರಲ್ ಮೆಡಿಸಿನ್ ಫಿಸಿಷಿಯನ್ಸ್ ಅವ್ರಿಗೆ ಅಲ್ಲಿ ಫುಲ್ ಟೈಮ್ ಅಲ್ಲೇ ಇದ್ದು ನೋಡೋಕ್ಕೆ ಕಷ್ಟ ಆಗುತ್ತೆ. ಹಂಗಾಗಿ ಈ ಡಿಪಾರ್ಟ್ಮೆಂಟು ಥ್ರೂ ಔಟ್ ವರ್ಲ್ಡ್ ಇದು ಕ್ವೈಟ್ ಪಾಪ್ಯುಲರ್. ಆ್ಯಂಡ್ ಇದರ ಇದನ್ನು ಈಗ ನಿಮಗೆ ಮೇಜರ್ ಪ್ರಾಬ್ಲಮ್ ಅಂದರೆ ನಿಮಗೆ ಜೀವಕ್ಕೆ ಅಪಾಯ ಇರುವಂಥ ಪರಿಸ್ಥಿತಿ ಬಂದಾಗ ನಿಮ್ಮನ್ನು ಐ ಸಿ ಯುಲ್ಲಿ ನೀವು ಎಮರ್ಜೆನ್ಸಿಗೆ ಹೋದ್ಮೇಲೆ ಇಮಿಡಿಯೇಟ್ ಐ ಸಿ ಯು ಕಳಿಸ್ತಾರೆ. ಅಲ್ಲಿ ಇರೋ ಈಗ ಏನು ಡೆವಲಪ್ ಆಗ್ತಾ ಇದೆ ಟ್ರೈನಿಂಗ್ ಎಲ್ಲ ಮಾಡ್ಕೊಂಡು ಬಂದಿರೋ ಡಾಕ್ಟರ್ಸೇ ಕ್ರಿಟಿಕಲ್ ಕೇರ್ ಡಿಪಾರ್ಟ್ಮೆಂಟ್ ಅಂತ ಹೇಳೋದು. ಇಲ್ಲಿ ನೀವು ನಿಮೋನಿಯಾ ಈಗ ನೀವು ತುಂಬಾ ಉಸಿರಾಡಕ್ಕಾಗಲ್ಲ ಆಗಲಾರ್ದ ಪರಿಸ್ಥಿತಿ ಅಥವಾ ಈಗ ಹಾರ್ಟ್ ಅಂದ್ರಲ್ಲ ಹಾರ್ಟ್ ಜೊತೆ ಶಾಕ್ ಇರ್ಬೋದು, ಸ್ಟ್ರೋಕ್ ಇರ್ಬೋದು, ಮೇನ್ ಆಕ್ಸಿಡೆಂಟ್ ಇರ್ಬೋದು, ಆಕ್ಸಿಡೆಂಟ್ ಬ್ರೇನ್ ಇರ್ಬೋದು, ಆಮೇಲೆ ಸರ್ಜರಿ ಎಮರ್ಜೆನ್ಸಿ ಹೊಟ್ಟೆಯಲ್ಲಿ ಏನಾದ್ರು ರಪ್ಚರ್ ಆಗಿ ಆ ರೀತಿ ಆಗಿರೋದು, ಇವನ್ನೆಲ್ಲದಕ್ಕೂ ಒಂದು ಒಂದು ಏನು ತಕ್ಷಣದ ಚಿಕಿತ್ಸೆ ಮತ್ತು ಬರೀ ತಕ್ಷಣದ ಒಂದು ಒಂದ್ಸರಿ ಕೊಡೋದಲ್ಲ, ಅವ್ರು ಟ್ರೀಟ್ಮೆಂಟ್ ಆಗಿ ಫುಲ್ಲು ಕಂಪ್ಲೀಟ್ ಐ ಸಿ ಯುಂದ ಹೊರಗೆ ಬರೋವರೆಗೂ ನಾವು ನೋಡ್ಕೊಳೋದು, ಅದು ಕ್ರಿಟಿಕಲ್ ಕೇರ್ ಅಲ್ಲಿ ನಡೆಯೋದು. ಸರ್ ಇನ್ನಂದ್ರೆ ಹ್ಞೂ ರೀ, ಯೋಗ ಮೆಡಿಟೇಷನ್ ಮಾಡೋದ್ರಿಂದ ಹಾರ್ಟ್ ಅಟ್ಯಾಕ್ ಆಗೋದು ಕಡಿಮೆ ಅಂತ ಹೇಳ್ತಾರೆ ಸರ್. ಹೌದು, ಆದರೂ ಕೂಡ ಅದನ್ನ ಮಾಡೋರಿಗೆ ಜಾಸ್ತಿ ಬರ್ತದೆ, ಇದು ಏನು ಕಾರಣ? ಇದು ಆ ರೀತಿ ಈಗ ಒಂದು ಯೋಗ ಮಾಡೋರಿಗೆ ಬರುತ್ತೆ ಅನ್ನೋದು ತಪ್ಪಾಗ್ಬೋದು, ಆಯಿತಾ? ಯಾಕಂದರೆ ಈಗ ಸ್ವಲ್ಪ ಜನ ಯೋಗ ಮಾಡ್ತಾ ಇದ್ದಾರೆ, ಮೊದಲು ಇದು ಶತಮಾನದಿಂದ ಬಂದಿರೋದು, ಆಯಿತಾ? ಆವಾಗೆಲ್ಲ ಹಾರ್ಟೇ ಇರಲಿಲ್ಲ, ನನಗನ್ಸಿದ ಮಟ್ಟಿಗೆ ತುಂಬ ಕಡಿಮೆ ಇರ್ತಿತ್ತು. ಸರಿನಾ, ಈಗ ಯೋಗ ಮಾಡ್ತೀವಿ ಕರೆಕ್ಟ್, ಅದನ್ನು ಒಂದು ಅರ್ಧ ಗಂಟೆ ಮಾಡಿ ಉಳಿದ ಗಂಟೆ ಎಲ್ಲ ಬೇರೆ ತಪ್ಪು ಕೆಲಸ ಮಾಡಿದರೆ ಅದು ಹೇಗೆ ಇದು ಆಗ್ಬೋದು? ಈಗ ಶುದ್ಧವಾಗಿ ಯೋಗನೂ ಆಮೇಲೆ ಏನೋ ಒಂದು ತುಂಬ ಸ್ಟ್ರೇನಿಯಸ್ ಆಗಿ ಮಾಡಬಾರ್ದು, ಆಯಿತಾ? ಏನೋ ಈಗ ಬಾಡಿ ಬಿಲ್ಡಿಂಗ್ ಅಂತ ಹೆಲ್ತಿಗೆ ಅಂತೇಳಿ ಹೋಗ್ತಾರೆ, ಹೋಗ್ಬಿಟ್ಟು 4 ಗಂಟೆ 5 ಗಂಟೆ ಅದು ಎಕ್ಸಸೈಸ್ ಮಾಡಿ ನಮಗೆ 6-pack ಬೇಕು 8-pack ಬೇಕು ಅಂತ ಮಾಡ್ತಾರೆ, ಅದರಿಂದನೂ ಹಾರ್ಟ್ಗೆ ಎಫೆಕ್ಟ್ ಆಗುತ್ತೆ. ಯಾವುದೋ ಯಾವುದೋ ಒಂದು ಕುದುರೆನ ಜಾಸ್ತಿ ಓಡಿಸಿದರೆ ಅದಕ್ಕೆ ಹೊಡೆತ ಬೀಳೋದೆ ಅಲ್ವಾ? ಸರ್ ಇನ್ನೊಂದ್ರಿ, ಇದು 1 ನಿಮಿಷಕ್ಕೆ 15 ಸಾರಿ ಉಸಿರು ತಗೋದು ಬಿಡು ಮಾಡೋಕೆ ಅಂತ ನಿಯಮ ಹೇಳ್ತದ್ರಿ ವೇದ. ಅದಕ್ಕೆ ನೀವು ಹೇಳಿದ್ರೆ ಕುದುರೆದು ಒಂದು ಉದಾಹರಣೆ ಹೇಳಿದ್ರಲ್ಲ, ಸುಮಾರು ಕುದುರೆ ಉಸಿರಾಡಿ ಜಾಸ್ತಿ ತಗೊಳ್ಳೋದಂದ್ರೆ ಜಾಸ್ತಿ ಅದಕ್ಕೆ ದೂಡ ಮರಣ ಆಗ್ತದ, ಆಮೇಲೆ ಕಡಿಮೆ ಆಗ್ತದ ಅಂತ ಹೇಳ್ತಾರೆ. ಈಗ ನಾವು ಪ್ರಾಣಾಯಾಮ ಮಾಡ್ತೀವಿ ಸರ್, ಮೇಡಮ್ ಸರ್, ಪ್ರಾಣಾಯಾಮ ಮಾಡಿದ್ರು ಕೂಡ ಮಾಡೋರು ಇದೇ ರೀತಿ ಮಾಡಂತ ಎಲ್ಲ ಹೇಳಿದ್ರು ಕೂಡ ಅವ್ರಿಗೆ ಜಾಸ್ತಿ ಯಾಕೆ ಸ್ವಲ್ಪ ತೊಂದರೆಗಳು ಆಗ್ತಿದಾವ ಸರ್? ಇಲ್ಲ, ಅದ್ರ ಬಗ್ಗೆ ನಾನು ಎಕ್ಸ್ಪರ್ಟ್ ಅಲ್ಲ. ಆಮೇಲೆ ಗುರುಗಳ ಮಾರ್ಗದರ್ಶನದಲ್ಲೇ ಯೋಗ ಮಾಡೋದು ಒಳ್ಳೇದು, ನಾವೇ ಅದನ್ನ ಈ ತರ ಅಂತ ನಿರ್ಣಯ ಮಾಡ್ಕೊಂಡು ಮಾಡಿದ್ರೆ ಅವು ತಪ್ಪಾಗ್ತಾವ. ಹಂಗಾಗಿ ಗುರುಗಳ ಮಾರ್ಗದರ್ಶನ, ನಿಪುಣರು ಇರ್ತಾರಲ್ಲ ಆ ಕ್ಷೇತ್ರದೊಳಗ, ಅವರ ಮಾರ್ಗದರ್ಶನದೊಳಗ ನಾವು ಮಾಡಬೇಕು ಅನ್ನುವಂಥದ್ದು. ಹಲೋ, ನಮಸ್ಕಾರ ಮೇಡಮ್. ನಮಸ್ಕಾರ, ಯಾರು ಮಾತಾಡೋದು? ನಾನು ಸಿರೋಳದಿಂದ ಗುರುನಾಥ್ ಮೆನಿಸ್ಕಿ ಮೇಡಮ್. ಪ್ರಶ್ನೆ ಕೇಳಿ ಗುರುನಾಥ್. ಸಮಯ ಮೇಡಮ್, ಈಗ ನಂಜು ಅಂದ್ರಲ್ರಿ, ಆ ನಂಜು ಅಂದ್ರೆ ಏನು? ಆಮೇಲೆ ನಂಜು ಎದಕ್ಕೆ ಬರ್ತದ್ರಿ ದೇಹಕ್ಕೆ? ಈಗ ಅದೇ ನಂಜು ಅಂದ್ರೆ ಈಗ ಸೆಪ್ಸಿಸ್ಗೆ ಒಂದು ಇನ್ನೊಂದು ಇಂಗ್ಲಿಷ್ ಅಲ್ಲಿ ಸೆಪ್ಸಿಸ್ ಅಂತ ಹೇಳ್ತೀವಿ. ಈಗ ಇನ್ಫೆಕ್ಷನ್ ಒಂದು ನಿಮಿಷ ನಾನು ಹೇಳ್ತೀನಿ. ಒಂದು ಯಾವುದೋ ವಿಷಯ ಇರಲಿ, ಈಗ ನಿಮ್ಮದು ಕಿಡ್ನಿಯಲ್ಲಿ ಸ್ಟೋನ್ ಆಗಿರ್ಬೋದು, ಯೂರಿನರಿ ಟ್ರ್ಯಾಕಿಂದ ಬರ್ಬೋದು ಇನ್ಫೆಕ್ಷನ್, ಕರೆಕ್ಟಾ? ಈಗ ಒಂದು ನೀವು ಯೂರಿನರಿ ಟ್ರ್ಯಾಕು ಒಂದು ಕಾಮನ್ ಇನ್ಫೆಕ್ಷನ್ನು, ಮೇಲಲ್ಲಿ ಭಾಳ ತುಂಬ ಕಂಡು ಬರುತ್ತೆ. ಈ ಇನ್ಫೆಕ್ಷನ್ನು ನಾವು ತುರಂತಾಗಿ ಅಂದರೆ ಅದನ್ನು ಕರೆಕ್ಟಾಗಿ ಇಮಿಡಿಯೇಟಾಗಿ ತೋರಿಸ್ಕೊಂಡು ಸಣ್ಣ ಓರಲ್ ಆಂಟಿಬಯೋಟಿಕ್ ಟ್ರೀಟ್ಮೆಂಟ್ ಮಾಡಲಿಲ್ಲ ಅಂದರೆ ಇದು ನಂಜು ಇದು ಸ್ಪ್ರೆಡ್ ಆಗುತ್ತೆ, ಇದು ಇನ್ಫೆಕ್ಷನ್ನು ಫುಲ್ ಬಾಡಿಗೆ ಸ್ಪ್ರೆಡ್ ಆಗುತ್ತೆ. ಅದೇ ಸೆಪ್ಸಿಸ್ಸು, ಸೆಪ್ಟಿಕ್ ಶಾಕು, ಅದು ಮೈ ತುಂಬ ನಂಜು ಅನ್ನೋದು. ನಾಯಿ ಕಡಿದ್ರೆ, ಈಗ ಮನುಷ್ಯರ ಸೂರಿದ್ರೆ, ಈ ಬೆಕ್ಕು ಸೂರಿದ್ರೆ ನಂಜು ಬರ್ತದೆ ಅಂತಿದ್ರೆ ಅದು ಇಲ್ಲ, ಅದು ಅದು ಅದು ಅದು ಉಂಟು. ಅದಕ್ಕೆ ನಾ ಕೇಳ್ತಾ ಇದ್ದೀನಿ. ಇಲ್ಲ ಇಲ್ಲ ಇಲ್ಲ, ಅದು ಬೇರೆ ಇದು ಬೇರೆ. ಇದು ನಾನು ಸೆಪ್ಸಿಸ್ಗೆ ಇನ್ನೊಂದು ಇದು ಹೇಳಿತ್ತು. ಈಗ ನಿಮ್ಗೆ ಅದೇ ನಾಯಿ ಕಡ್ದ್ಮೇಲೆ ಅದು ಹುಣ್ಣು ಏನಾಗತ್ತಲ್ಲ, ಅದು ಇನ್ಫೆಕ್ಷನ್ ಆಗಿ ಅದು ಮೈಯಲ್ಲಿ ಸ್ಪ್ರೆಡ್ ಆಗೋದು. ಬಟ್ ನಾಯಿ ಕಡ್ದಿದ್ದಕ್ಕೆ ಅದಕ್ಕೆ ಇನ್ನೊಂದು ರೇಬೀಸ್ ಏನಿದೆಯಲ್ಲ ಅದು ಬೇರೆದು. ಬಟ್ ನಾಯಿ ಕಡ್ದಾಗ ಇನ್ಫೆಕ್ಷನ್ ಏನಾಗತ್ತಲ್ಲ ಅದಕ್ಕೆ ನಾ ಹೇಳಿದ್ದು ನಂಜು ಅಂತ. ಧನ್ಯವಾದ. ಇಷ್ಟೊತ್ತು ಡಾಕ್ಟರ್ ನಾಗೇಶ್ ಜಕ್ರೆಡ್ಡಿ ಅವರೇ, ತೀವ್ರ ಆರೋಗ್ಯ ಪರಿಸ್ಥಿತಿಯ ಬಗ್ಗೆ ಜಾಗೃತಿ ಅನ್ನುವಂಥ ವಿಷಯದ ಬಗ್ಗೆ ಸಾಕಷ್ಟು ಮಾಹಿತಿ ಮಾಡಿಕೊಟ್ರಿ. ನಮ್ಮ ಶ್ರೋತೃಗಳು ಕೂಡ ಸಾಕಷ್ಟು ಪ್ರಶ್ನೆಗಳನ್ನು ನೀಡಿದರು. ಶ್ರೋತೃ ಬಾಂಧವರೇ, ವಾರದ ಸೋಮವಾರ, ಬುಧವಾರ ಮತ್ತು ಶುಕ್ರವಾರ ಡಾಕ್ಟರ್ ನಾಗೇಶ್ ಜಕ್ರೆಡ್ಡಿ ಅವರು ಲಭ್ಯ ಇರ್ತಾರೆ. ದೂರವಾಣಿ ಸಂಖ್ಯೆಯನ್ನು ಗಮನಿಸ್ರಿ, 0886247788. ಆಸ್ಪತ್ರೆಯ ಯಾವುದೇ ವಿಚಾರಣೆಗೆ ದೂರವಾಣಿ ವಿನಿಮಯ ಕೇಂದ್ರದ ಸಂಖ್ಯೆ 0836247777 ಅಥವಾ 2321000 ಅಥವಾ 7187000. ಇನ್ನು ಈ ವಾರದ ಬಹುಮಾನದ ಪ್ರಶ್ನೆ, ರಸ್ತೆ ಅಪಘಾತದಲ್ಲಿ ಸಾವಿಗೆ ಮುಖ್ಯ ಕಾರಣವೇನು? 4 ಆಪ್ಷನ್ಗಳವ, ಅದರೊಳಗೆ ಯಾವುದು ಸರಿ ಅಂತ ಬರೀಬೇಕು. ರಕ್ತಸ್ರಾವ, ಎದೆಗೆ ಏಟು ಬೀಳುವುದು, ಉಸಿರಾಟದ ಸಮಸ್ಯೆ, ತಲೆಗೆ ಪೆಟ್ಟು ಬೀಳುವುದು, ಹೊಟ್ಟೆ ಭಾಗಕ್ಕೆ ಹಾಗೂ ಕರುಳು ಲಿವರ್ಗೆ ಪೆಟ್ಟು ಬೀಳುವುದು. ಮತ್ತೊಮ್ಮೆ ಕೇಳ್ರಿ ಈ ವಾರದ ಬಹುಮಾನದ ಪ್ರಶ್ನೆ, ರಸ್ತೆ ಅಪಘಾತದಲ್ಲಿ ಸಾವಿಗೆ ಮುಖ್ಯ ಕಾರಣ ಏನು ಅನ್ನೋದು ಒಂದು ಕಾರಣವನ್ನು ಮಾತ್ರ ಬರೀಬೇಕು. ಆಪ್ಷನ್ಸು ರಕ್ತಸ್ರಾವ, ಎದೆಗೆ ಏ